ಇವತ್ತು ಬರುವಂಥ ಒಂದು ವರ್ಷ ಆರ್ಥಿಕ ಸುಧಾರಣೆ, ಆರ್ಥಿಕ ಸ್ಥಿರೀಕರಣ ಮತ್ತು ಬೆಳವಣಿಗೆಗೆ ಪೂರಕವಾಗಿರುವಂಥ ಒಂದು ಬಜೆಟ್. ಬ್ಯಾಂಕಿಂಗ್, ಶಿಕ್ಷಣ, ಉದ್ಯಮ, ಮೂಲಭೂತ ಸೌಕರ್ಯ ಸೇರಿದಂತೆ ಎಲ್ಲ ಕ್ಷೇತ್ರಗಳನ್ನು ಡಿಜಿಟಲ್ ವ್ಯಾಪ್ತಿಗೆ ತರಲು ಈ ಬಾರಿಯ ಬಜೆಟ್ನಲ್ಲಿ ಅವಕಾಶ ಕಲ್ಪಿಸಿರುವುದು ಒಳ್ಳೆಯ ಬೆಳವಣಿಗೆ ಎಂದು ಹಿರಿಯ ಪತ್ರಕರ್ತೆ ಆಶಾ ಕೃಷ್ಣಸ್ವಾಮಿ ಹೇಳಿದ್ದಾರೆ. ರೈತರ ದೃಷ್ಟಿಯಿಂದ ಈ ಬಜೆಟ್ ನೋಡಿದಾಗ ಬಹಳನೇ ಪ್ರೋಗ್ರೆಸಿವ್ ಅಂತ ಹೇಳ್ತೀವಲ್ಲ, ಅದು ಆ ರೀತಿ ಅನ್ಸುತ್ತೆ. ನೆಕ್ಸ್ಟ್ ಒಂದು ಮೂರ್ನಾಲ್ಕು ವರ್ಷದಲ್ಲಿ ಬಹಳನೇ ಇದರದ್ದು ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಈಗ ನೋಡಿ, ಫಾರ್ಮರ್ಸ್ಗೆ ಬಹಳ ತೊಂದರೆ ಆಗೋದು ಅಂದ್ರೆ ಮಿಡ್ಲ್ಮೆನ್ ಇಂದ, ಮಧ್ಯದಲ್ಲಿ ಮಧ್ಯವರ್ತಿಗಳಿಂದ. ಅದನ್ನ ತಪ್ಪಿಸೋದಕ್ಕೆ ಡೈರೆಕ್ಟ್ ಪೇಮೆಂಟ್ ಅವರ ಅಕೌಂಟ್ಗೆ ಬರೋ ಹಂಗೆ ಕೆಲವಾರು ವ್ಯವಸ್ಥೆಗಳನ್ನ ಈ ಸತಿ ಮಾಡಿದ್ದಾರೆ. ಅದನ್ನ ಮೊದಲು ಇತ್ತು, ಈಗ ಇನ್ನೂ ಜಾಸ್ತಿ ಎನ್ಹಾನ್ಸ್ ಮಾಡಿದ್ದಾರೆ ಅದನ್ನ. ಈ ಕೊರೋನಾ ಟೈಮಲ್ಲಿ ನಮ್ಗೆ ಅಂತ ವ್ಯವಸ್ಥೆಗಳು ಬೇಕಿತ್ತು. ಆಮೇಲೆ ಇನ್ನೊಂದು, ನದಿ ಜೋಡಣೆ ಬಗ್ಗೆ ಬಹಳ ವರ್ಷಗಳಿಂದ ಮಾತಾಡ್ತಾ ಇದೆ ನಮ್ಮ ದೇಶದಲ್ಲಿ. ಈ ಸತಿ 5 ರಿವರ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಇದನ್ನ ಮಾಡೋದಕ್ಕೆ. ಅದರೊಳಗೆ ಒಂದು ಪೆನ್ನಾರ್ ಮತ್ತೆ ಕಾವೇರಿ, ಇದು ಕೂಡ ರೈತರ ದೃಷ್ಟಿಯಿಂದ ಒಳ್ಳೇದಾಗಬಹುದು ಅದು ಮಾಡಿದ್ರೆ. ಇನ್ನೊಂದು, ಈ ಎಂಟೈರ್ 22 ಮಿಲ್ಲೆಟ್ ಇಯರ್ ಅಂತ ಅನೌನ್ಸ್ ಆಗಿದೆ. ಅಲ್ಲಿಗೆ ಅಗ್ರಿಕಲ್ಚರ್ಗೆ ಎಷ್ಟು ಇಂಪಾರ್ಟೆನ್ಸ್ ಅಂತ ಗೊತ್ತಾಗುತ್ತೆ ಮಿಲ್ಲೆಟ್ ಇಯರ್ ಅಂತ ಹೇಳಿದಾಗ. ನಿರುದ್ಯೋಗ ನಿವಾರಣೆಯಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿರುವ ಉದ್ಯಮಗಳಿಗೆ ಹೊರೆಯಾಗದಂತೆ ನೋಡಿಕೊಂಡಿರುವುದು ಬಜೆಟ್ನ ವಿಶೇಷ ಎಂದು ಎಫ್ಕೆಸಿಸಿಐನ ಬ್ಯಾಂಕಿಂಗ್ ಮತ್ತು ಆರ್ಥಿಕ ವ್ಯವಹಾರಗಳ ಸಮಿತಿ ಅಧ್ಯಕ್ಷ ರವೀಂದ್ರ ಎಸ್ಕೋರೆ ಹೇಳಿದ್ದಾರೆ. 22-23 ಸಾಲಿನ ಬಜೆಟ್ನಲ್ಲಿ ಪ್ರಮುಖವಾಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 5.5 ಲ್ಯಾಕ್ ಇಂದ 7.5 ಲ್ಯಾಕ್ ಕ್ರೋರ್ಸ್ ಅನ್ನ ಹೆಚ್ಚಿಗೆ ಮಾಡಿರೋದು ಒಂದು ಬಹಳ ದೂರದರ್ಶಿತ್ವವನ್ನ ಬಜೆಟ್ ಅನ್ನ ಹೊಂದಿದೆ. ಹಾಗೆ ನಮಗೆ MSME ಸೆಕ್ಟರ್ ಮತ್ತು ಹಾಸ್ಪಿಟಾಲಿಟಿ ಇಂಡಸ್ಟ್ರಿ ಕೋವಿಡ್ ಸಮಯದಲ್ಲಿ ಬಹಳ ಬಿದ್ದು ಹೋಗಿತ್ತು. ಅದಕ್ಕೆ ಬೂಸ್ಟರ್ ತರ CGSTMA ಲೋನ್ ಸ್ಕೀಮ್ ನ ರಿವ್ಯಾಂಪ್ ಮಾಡ್ತಾ ಇರೋದು ಬಹಳ ಒಂದು ಒಳ್ಳೆಯ ಬೆಳವಣಿಗೆ. ಗ್ರಾಮೀಣ ಅಭಿವೃದ್ಧಿಯನ್ನ ಮಾಡಲು 112 ಡಿಸ್ಟಿಕ್ಗಳನ್ನ ದೇಶದಲ್ಲಿ ಅಭಿವೃದ್ಧಿ ಪಡಿಸಲಿಕ್ಕೆ ಭಾರತ ಸರ್ಕಾರ ಈ ತಮ್ಮ ಆಯವ್ಯಯದಲ್ಲಿ ಮಂಡಿಸಿರೋದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ನನ್ನ ಅಭಿಪ್ರಾಯ. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಶಿಕ್ಷಣ ವಲಯವನ್ನು ಡಿಜಿಟಲ್ ಪ್ರಕ್ರಿಯೆಗೆ ಒಳಪಡಿಸಿರುವುದು ಸ್ವಾಗತಾರ್ಹ ಸಂಗತಿ ಎಂದು ಕನಕಪುರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಆರ್ ರತ್ನಮ್ಮ ಪ್ರತಿಕ್ರಿಯೆ ನೀಡಿದ್ದಾರೆ. ನನ್ನ ಹೆಸರು ಡಾಕ್ಟರ್ ರತ್ನಮ್ಮ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಗವರ್ನಮೆಂಟ್ ಫಸ್ಟ್ ಏಡ್ ಕಾಲೇಜ್, ಕನಕಪುರ. ಈ ಬಜೆಟ್ ಸಾಕಷ್ಟು ವಿಷಯಗಳಿಗೆ ಗಮನವನ್ನು ಹರಿಸಿದೆ. ಮುಖ್ಯವಾಗಿ ಆರೋಗ್ಯ, ಶಿಕ್ಷಣ, ಗ್ರಾಮೀಣ ಅಭಿವೃದ್ಧಿ, ಕೈಗಾರಿಕೆಗಳು, ಮಹಿಳಾ ಅಭಿವೃದ್ಧಿ, ಮಕ್ಕಳ ಅಭಿವೃದ್ಧಿ ಇತ್ಯಾದಿಗಳ ಕಡೆ ಗಮನ ಹರಿಸಿದೆ. ಶಿಕ್ಷಣ ಕ್ಷೇತ್ರದಲ್ಲೇ ಡಿಜಿಟೀಕರಣ ಮಾಡಕ್ಕೆ ಹೊರಟಿದೆ. ಅದರಲ್ಲೂ ಮುಖ್ಯವಾಗಿ ಒಂದು ಡಿಜಿಟೀಕರಣದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಳ್ಳಿಗಳಿಗೆ ತಲುಪಿಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಮ್ಮಲ್ಲಿ ಒಂದು ತರಗತಿ ಒಂದು ಚಾನೆಲ್ ಮೂಲಕ ನಮ್ಮ ಏನ್ ಮಾಡಿದೆ ಅಂದ್ರೆ, ಮಕ್ಕಳಿಗೆ ಪ್ರತಿ ಹಳ್ಳಿಯ ಒಂದು ಕುಗ್ರಾಮಗಳಿಗೂ ತಲುಪಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ. ಜೊತೆಗೆ RBIನಿಂದಲೇ ಡಿಜಿಟಲ್ ರುಪಿ ಕರೆನ್ಸಿ ಆರಂಭಿಸುವಂತಹದ್ದು ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ. ಒಟ್ಟಾರೆಯಾಗಿ ನಮ್ಮಲ್ಲಿ ಬಜೆಟ್ ನಮ್ಮಲ್ಲಿ ಬಹಳ ಪ್ರಗತಿಪರವಾಗಿ ಅಭಿವೃದ್ಧಿ ಪರವಾಗಿದೆ ಎಂಬುದು ನನ್ನ ಅಭಿಪ್ರಾಯ. ಮೈಸೂರಿನ ಉದ್ಯಮಿ ಸುರೇಶ್ ಕುಮಾರ್ ಜೈನ್ ಪ್ರತಿಕ್ರಿಯೆ ನೀಡಿ, ಕರ್ನಾಟಕ ಹೆಚ್ಚಿನ ನಿರೀಕ್ಷೆ ಮಾಡಿತ್ತು, ಆದರೆ ಹಣಕಾಸು ಸಚಿವರು ಅದರ ಕಡೆ ಗಮನ ಹರಿಸಿಲ್ಲ ಎಂದು ತಮ್ಮ ಅನಿಸಿಕೆ ತಿಳಿಸಿದ್ದಾರೆ. MSME ಉದ್ಯಮಿಗಳಿಗೆ ಈ ಒಂದು ಬಜೆಟ್ ನಲ್ಲಿ ಬೂಸ್ಟರ್ ಪ್ರಕಟಣೆಯನ್ನ ಮಾಡ್ತಾರೆ, ಹೆಚ್ಚು ಒತ್ತು ಕೊಡ್ತದೆ ಅಂತ ನಾವು ಅದನ್ನು ನಿರೀಕ್ಷೆ ಮಾಡಿದ್ವಿ. ನಮ್ಮೆಲ್ಲರ ನಿರೀಕ್ಷೆ ಖುಷಿಯಾಗಿದೆ. ನಾವು ವಿಶೇಷವಾಗಿ ಈ ಬಾರಿಯ ಬಜೆಟ್ ನಲ್ಲಿ ಯಾವುದೇ ನಿರ್ದಿಷ್ಟವಾದಂತಹ ಯೋಜನೆಗಳನ್ನು ರೂಪಿಸಿಲ್ಲ, ಕೈಗಾರಿಕೆಗಳಿಗೆ ಬೇಕಾದಂತಹ ಆರ್ಥಿಕ ಒತ್ತನ್ನ ಕೊಟ್ಟಿಲ್ಲ, ವಿಶೇಷವಾದ ಕೈಗಾರಿಕಾ ಸಾಲಗಳನ್ನ ದೊರೆಯುವಂತಹ ವ್ಯವಸ್ಥೆ ಮಾಡಿಲ್ಲ. ಹಾಗೆಯೇ ವಿಶಿಷ್ಟವಾದಂತಹ ಯೋಜನೆಗಳು ಮೈಸೂರಿಗಾಗ್ಬಹುದು, ಕರ್ನಾಟಕಕ್ಕಾಗ್ಬಹುದು, ಯಾವುದೇ ಯೋಜನೆಗಳನ್ನು ಕೂಡ ಪ್ರಕಟಿಸದೇ ಇರತಕ್ಕಂಥದ್ದು ಕೂಡ ನಮಗೆ ವಿಷಾದವನ್ನ ತಂದಿದೆ. ಕೇಂದ್ರ ಬಜೆಟ್ ದೀರ್ಘಕಾಲೀನ ಅಭಿವೃದ್ಧಿ ಗುರಿ ಒಳಗೊಂಡಿದೆ ಎಂದು ಬಿಜೆಪಿ ಹಿರಿಯ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಕೇಂದ್ರ ಬಜೆಟ್ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ಕಳೆದ 2 ವರ್ಷಗಳಿಂದ ಕೋವಿಡ್ ಕಾರಣದಿಂದ ಉಂಟಾಗಿದ್ದ ಆರ್ಥಿಕ ಹಿಂಜರಿಕೆ ಸರಿಪಡಿಸುವ ನಿಟ್ಟನಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಕ್ಷೇತ್ರಗಳ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಯಡಿಯೂರಪ್ಪ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಹಿರಿಯ ನಾಯಕ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ನೀಡಿ, ದೇಶದ ಸುಸ್ಥಿರ ಅಭಿವೃದ್ಧಿಗೆ ಬಜೆಟ್ ಪೂರಕವಾಗಿದೆ ಎಂದು ಹೇಳಿದ್ದಾರೆ. ಡಿಜಿಟಲ್ಗೆ, ಕಲಿಕೆ, ಕೌಶಲ್ಯ, ನವೋದ್ಯಮಕ್ಕೆ ಕೇಂದ್ರ ಬಜೆಟ್ನಲ್ಲಿ ಹೆಚ್ಚು ಒತ್ತು ನೀಡಲಾಗಿದೆ ಎಂದು ಸಚಿವ ಡಾ ಸಿಎನ್ ಅಶ್ವತ್ಥನಾರಾಯಣ ಬೆಂಗಳೂರಿನಲ್ಲಿಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2022-23 ಸಾಲಿನ 39,54,000 ಕೋಟಿ ರೂಪಾಯಿ ಗಾತ್ರದ ಕೇಂದ್ರ ಬಜೆಟ್ ಮಂಡನೆ. ಕೃಷಿ ವಲಯದಲ್ಲಿ ತಂತ್ರಜ್ಞಾನ ಬಳಕೆಗೆ ಹೆಚ್ಚಿನ ಒತ್ತು. ಕಾವೇರಿ ಪೆನ್ನಾರ್ ನದಿ ಸೇರಿದಂತೆ 5 ನದಿಗಳ ಜೋಡಣೆಗೆ ಬಜೆಟ್ನಲ್ಲಿ ಪ್ರಸ್ತಾಪ. ಪ್ರಸಕ್ತ ವರ್ಷದಿಂದ 5G ಸೇವೆ, ಪ್ರತಿ ಹಳ್ಳಿಗೂ ಆಪ್ಟಿಕ್ ಫೈಬರ್ ಸಂಪರ್ಕ.

ಈಗ 60 ಲಕ್ಷ ಜಾಬ್ ಅಪಾರ್ಚುನಿಟೀಸ್ ಕ್ರಿಯೇಟ್ ಮಾಡಿದ್ದಾರೆ. ಇದು ಅನ್ಎಂಪ್ಲಾಯ್ಡ್ ಯೂತ್ಸ್ಗೆಲ್ಲ ಬಹಳ ಅನುಕೂಲವಾದ್ದು. ಅದರಲ್ಲಿ ಆಂತರಿಕವಾಗಿ 30 ಲಕ್ಷ ಇನ್ಕ್ರೀಸ್ ಮಾಡಿದ್ದಾರೆ. ಇನ್ನು 30 ಲಕ್ಷ ಡಿಪೆಂಡ್ಸ್ ಆನ್ ಅದರ್ಸ್. ಈ ಸಲ 9.2% ಆರ್ಥಿಕತೆ ಬೆಳವಣಿಗೆ, GDP ಗ್ರೋತ್ ಇಲ್ಲಿವರೆಗೂ ಹೋಗಿರಲಿಲ್ಲ. ಇದು ನೋಡಿದ್ರೆ ಒಂದು ಒಳ್ಳೆ ಡೆವಲಪ್ಮೆಂಟ್. ಒಳ್ಳೆ ಡೆವಲಪ್ಮೆಂಟ್ ಅಂದ್ರೆ 25,000 ಕಿಲೋಮೀಟರ್ ಗಳಷ್ಟು ಹೈವೇ ನಿರ್ಮಾಣ ಘೋಷಣೆ ಮಾಡಿದ್ದಾರೆ. ಪ್ರಗತಿಯಲ್ಲಿ ಹೈವೇ ನಿರ್ಮಾಣಗಳದ್ದು ಮಹತ್ವವಾಗಿರುತ್ತದೆ. ಆಮೇಲೆ ರೈತರಿಗೆ ಒಂದು ಬೆಳೆಗೆ ಒಂದೇ ಕಡೆ ಧಾರಣೆ ಬರಂಗೆ ಏಕರೂಪದಲ್ಲಿ ಸಿಗುವಂಗೊಂದು ವ್ಯವಸ್ಥೆ ಮಾಡಿದ್ದಾರೆ. ಅದರಂತೆ ಮುಂದಿನ 3 ವರ್ಷಗಳಲ್ಲಿ 400 ಹೊಸ ರೈಲುಗಳು ನಿರ್ಮಾಣ ಆಗ್ತಾ ಇದಾವೆ. ಮುಂದಿನ 3 ವರ್ಷ ಅಂದ್ರೆ ಈ ವರ್ಷ ಸೇರ್ಕೊಂಡು 22, 23, 24 ಮತ್ತು 24, 25. ಅದೇ ತರ ಸಾರಿಗೆ ಮತ್ತು ಮೂಲ ಸೌಕರ್ಯಗಳಿಗೆಲ್ಲ 10,000 ಕೋಟಿಯನ್ನು ತೆಗೆದಿಟ್ಟಿದ್ದಾರೆ. ಇಲ್ಲಲ್ಲಿ ಸೆಂಟ್ರಲ್ ಗವರ್ಮೆಂಟ್ ತಮ್ಮ ಕ್ಯಾಪಿಟಲ್ ತೆಗಿತಾ ಇದ್ದಾರೆ ಅಂದ್ರೆ ಮತ್ತೊಂದು LIC (Life Insurance) ಕಾರ್ಪೊರೇಷನ್ ನಲ್ಲಿ ಸಿಒ ಬಿಡುಗಡೆ ಅಂದ್ರೆ ಅವರು ಶೇರ್ ಗವರ್ಮೆಂಟ್ ಶೇರ್ ನಲ್ಲಿ ಎಷ್ಟು ಅಂತ ಇನ್ನೂ ಹೇಳಿಲ್ಲ. ಶೀಘ್ರದಲ್ಲಿ ಹಿಂಪಡೆಕೊಳ್ಳುತ್ತಾರೆ. ಇದನ್ನ ಇನಿಷಿಯಲ್ ಪಬ್ಲಿಕ್ ಆರ್ಟಿಕಲ್ಸ್ ಅಂತ ಪಾಸ್ಟಿಕ್ಸ್ ಅಂತ ITO ಅಂತ. ಇದರಲ್ಲಿ ಗವರ್ಮೆಂಟ್ ತನ್ನ ಶೇರ್ ತೆಗೆಯೋದ್ರಿಂದ ಬಂಡವಾಳ ಹೂಡಿಕೆ ಆದದ್ದು ತಮ್ಮ ಬಜೆಟ್ ಖರ್ಚಿಗೆ ಉಪಯೋಗ ಮಾಡಲು ಅನುಕೂಲ ಆಗ್ತದೆ. ಆಮೇಲೆ 2023 ಒಂದು ರೈತರಿಗೂ ಮತ್ತು ಜನಸಾಮಾನ್ಯರಿಗೂ ಒಳ್ಳೇದು ಅಂತ ವರ್ಷ 23ರಲ್ಲಿ, ಯಾಕಂದ್ರೆ ಅದನ್ನ ಸಿರಿಧಾನ್ಯ ವರ್ಷ ಅಂತ ಆಚರಿಸಬೇಕನ್ನು ಮಾಡಿದ್ದಾರೆ. ಜನರಿಗೆ ಆರೋಗ್ಯದ ಮೇಲೂ ಒಂದು ಒಳ್ಳೆ ಅನುಕೂಲ ಆಗ್ತಾ ಇದೆ, ಮತ್ತೆ ಸಿರಿಧಾನ್ಯ ಬೆಳೆಯುವವರಿಗೂ ಕೂಡ ಇದರಿಂದ ಒಳ್ಳೆ ಲಾಭ ಆಗ್ತಾ ಇದೆ. ಅದಕ್ಕೆ ಇದು ಒಳ್ಳೆ ವಿಚಾರ ಅಂತ ಹೇಳಲು ಬಯಸ್ತೇನೆ. ಮತ್ತು ರಸಾಯನ ಮುಕ್ತ ವ್ಯವಸಾಯಕ್ಕೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಆದಷ್ಟು ಕೆಮಿಕಲ್ಸ್ ಬೇಡ, ಅದು ಬಿಟ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಪ್ರೋತ್ಸಾಹಕ್ಕೆ ಇವರು ಇದು ಮಾಡ್ತಾ ಇದಾರೆ. ಆಮೇಲೆ ಇನ್ನೊಂದು ಮಹತ್ವದ ನಿರ್ಧಾರ ಏನಪ್ಪಾ ಅಂದ್ರೆ 4 ನದಿಗಳು ಅಂದ್ರೆ ಕಾವೇರಿ ಪೆನ್ನಾರ ನದಿ ಜೋಡಣೆ ಮತ್ತು ಗೋದಾವರಿ ಕೃಷ್ಣಾ ನದಿ ಜೋಡಣೆ. ಇವು ನದಿ ಜೋಡಣೆ ಆಗೋದ್ರಿಂದ ವ್ಯವಸಾಯ ಪ್ರದೇಶ ಜಾಸ್ತಿ ಆಗುತ್ತೆ, ರೈತರಿಗೆ ಅನುಕೂಲ ಆಗುತ್ತೆ, ಕುಡಿಯುವ ನೀರು ವ್ಯವಸ್ಥೆ ಇಂಪ್ರೂವ್ ಆಗುತ್ತೆ. ಇದು ಒಂದು ಒಳ್ಳೆ ಬಜೆಟ್ ನಲ್ಲಿ ಅವ್ರು ಮಾಡಿದ ನಿರ್ಧಾರ. ಲ್ಯಾಂಡ್ ರೆಕಾರ್ಡ್ಸ್ ರಿಜಿಸ್ಟ್ರೇಷನ್ ಮಾಡಲಾಗುವುದು, ಇನ್ಮೇಲೆ ಡಿಜಿಟೈಸೇಷನ್ ಎಲ್ಲ ಲ್ಯಾಂಡ್ ರೆಕಾರ್ಡ್ಗಳು ನಾವು ಮನೆಯಲ್ಲಿಂದಾನೆ ಮಾಡಬಹುದು ಅಥವಾ ಅಲ್ಲಿ ಒಂದು ವ್ಯವಸ್ಥೆ ಒಳಗೆ ಹಾಕ್ತದೆ. ಈಗ ಮ್ಯಾನುವಲ್ ಹೋಗಿ ನಾವೆಲ್ಲ ಸಬ್ಮಿಟ್ ಮಾಡ್ತಿದ್ವಿ, ಅದನ್ನ ಡಿಜಿಟಲ್ ರೂಪದಲ್ಲಿ ಹೋಗಿ ನಾವು ಕೊಟ್ಟು ಸಬ್ಮಿಟ್ ಮಾಡಬಹುದು. 2023-3 ವರ್ಷದೊಳಗೆ 80 ಲಕ್ಷ ಕ್ರೋಸ್ನಷ್ಟು ಮನೆಗಳನ್ನ ಕಟ್ಟಬೇಕು ಅಂತ ಒಂದು ವಿಚಾರ ಅದ. ಅಂದ್ರೆ ನೀವು ಪರ್ಟಿಕ್ಯುಲರ್ ಇಯರ್ ಎಷ್ಟು ಅಂತ ಅನೌನ್ಸ್ ಮಾಡಿಲ್ಲ, 3 ವರ್ಷದಲ್ಲಿ ಇಷ್ಟು ಮಾಡ್ಬೇಕಂತ ಮಾಡಿದ್ರೆ ಅದೊಂದು ವಿಚಾರ. ಇವನ್ ಪಟ್ಟಣದಲ್ಲಿ ಕೂಡ ಅಂಗನವಾಡಿಗಳನ್ನೆಲ್ಲ ಮೇಲ್ದರ್ಜೆ ಮಾಡಬೇಕು, ಅಂದ್ರೆ ಅಲ್ಲಿನೂ ಆಡಿಯೋ ವಿಡಿಯೋ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ 2 ಲಕ್ಷ ಅಂಗನವಾಡಿಗಳಿಗೆ ಇದ್ರ ಉಪಯೋಗ ಪಡಿಸ್ಬೇಕು ಅಂತ ಹೇಳಿ ಒಂದು ಅನುಕೂಲ ಮಾಡಿದ್ದಾರೆ. ಬಹಳಷ್ಟು ಮನೆಗಳಿಗೆ ನಳಗಳನ್ನು ಒದಗಿಸಿದ್ದಾರೆ. ಅಲ್ಲಿಗೂ ಸೆಂಟ್ರಲ್ ಗವರ್ಮೆಂಟ್ ಈ ವರ್ಷ 3.8 ಕ್ರೋರ್ಸ್ ಮನೆಗಳು ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಮನೆಗಳಿಗೂ 60,000 ಕೋಟಿಗಳನ್ನ ರಿಸರ್ವ್ ಮಾಡಿಟ್ಟಿದ್ರೆ ಎಲ್ಲಾ ಮನೆಗಳಿಗೂ ನೀರಿನ ನಳದ ವ್ಯವಸ್ಥೆ ಆಗ್ಬೇಕು ಅಂತ ಹೇಳಿ. ಪೋಸ್ಟ್ ಆಫೀಸ್ ಈಗೇನದಾವ ಅವನು ಬ್ಯಾಂಕಿನ ರೀತಿಯಲ್ಲಿ ಏನೋ ಆಡಳಿತ ನಡೆಸಬೇಕಂದ್ರೆ ಸಾರ್ವಜನಿಕರಿಗೆ ಹೆಲ್ಪ್ ಕೊಡಬೇಕಂತ ಅವರು ಅಂದ್ರೆ ಅಲ್ಲಿನೂ ಬ್ಯಾಂಕಿಂಗ್ ಟೈಪ್ ಅಂದ್ರೆ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಬ್ಯಾಂಕಿಂಗ್ ಮಾಡೋದ್ರಿಂದ ರಿಟೈರ್ಡ್ ಪೀಪಲ್ ಗೆ, ಸೀನಿಯರ್ ಸಿಟಿಜನ್ಸ್ ಗೆ, ರೂರಲ್ ಪಬ್ಲಿಕ್ ಗೆ ಎಲ್ಲರಿಗೂ ಮನೆಯಲ್ಲೇ ಕುತ್ಕೊಂಡು ನಾವು ಬ್ಯಾಂಕಿಂಗ್ ಟೈಪ್ ವ್ಯವಸ್ಥೆಯನ್ನ ಅಲ್ಲೇ ಮಾಡ್ಕೋಬಹುದು. ಇದೊಂದು ಒಳ್ಳೆ ಅಭಿವೃದ್ಧಿ ಕೆಲಸ ಅಂತ ಹೇಳ್ಬಹುದು. ಆಮೇಲೆ ಹೈಡ್ರೋ ಸೋಲಾರ್ ಪ್ರಾಜೆಕ್ಟ್ ಗೆ ಪ್ರತಿ ವರ್ಷ ಮಾಡೋಕೆ ಈ ವರ್ಷ 1,400 ಕ್ರೋರ್ಸ್ ತೆಗೆದಿಟ್ಟಿದ್ದಾರೆ. ಹೈಡ್ರೋ ಸೋಲಾರ್ಸ್ ಅಂದ್ರೆ ವಾಟರ್ ಕಡೆಯಿಂದ ಬರ್ತಾ ಇರೋದು, ನದಿ ಅಥವಾ ಇದರಿಂದ. ಆಮೇಲೆ 85 ಡಿಜಿಟಲ್ ಬ್ಯಾಂಕ್ ಸ್ಥಾಪನೆ ಮಾಡಿದ್ದಾರೆ 85 ಡಿಸ್ಟಿಕ್ ನಲ್ಲಿ. ಪ್ರತಿ ಡಿಸ್ಟಿಕ್ ನಲ್ಲಿ ಒಂದೊಂದ್ರಂಗೆ ಈಗ 75 ಡಿಸ್ಟಿಕ್ ನಲ್ಲಿ ಸೆಲೆಕ್ಟ್ ಮಾಡಿದ್ದಾರೆ. ಪಿಎಂ ಆವಾಸ್ ಯೋಜನೆ ಅದೇ ಹಂಗೆ ಮುಂದುವರೆದಿದೆ. ಕೆಲವೊಂದು ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಅನವಶ್ಯಕವಾಗಿ ಕಾಯ್ದೆಗಳು, ಇದು 1483 ಕಾಯ್ದೆಗಳು, ಆ ಒಳ್ಳೆ ಸೆಂಟ್ರಲ್ ಆಕ್ಟ್ಸ್ ಲಾಗಳನ್ನೆಲ್ಲ ತೆಗೆದುಹಾಕಿದ್ದಾರೆ. ಇದು ಈಸಿ ಏನಂದ್ರೆ ಇ ಪಾಸ್ಪೋರ್ಟ್ ಈಸಿ ಮಾಡಿದ್ದು ಅಂದ್ರೆ 2023 ಬರ್ತಾ ಇದೆ. ಇದು ಹೊಸ ತಂತ್ರಜ್ಞಾನ. ಇ ಪಾಸ್ಪೋರ್ಟ್ಸ್ ಅಂದ್ರೆ ಅದರಲ್ಲಿ ಚಿಪ್ ಇರುತ್ತೆ, ನಾವೇ ಮನೆಯಲ್ಲಿ ಕುತ್ಕೊಂಡು ಮಾಡ್ಕೊಂಡು ಚಿಪ್ ಬಂದು ನಾವು ಪಡಿಬೇಕಾಗ್ತದೆ. ಅದ್ರದ್ದು ಇನ್ನ ರೂಪುರೇಷ ಕರೆಕ್ಟ್ ಆಗಿ ಇನ್ನೂ ತಿಳಿಸಿಲ್ಲ ಅವ್ರ ಹೆಂಗೆ ಏನಂತ ಹೇಳಿ. 6,000 ಕೋಟಿ ರೂಪಾಯಿಗಳನ್ನ MSME ಅಂದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಗಳಿಗೆ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಈ ಎಲೆಕ್ಟ್ರಿಕ್ ವಾಹನಗಳಿಗೆ ಬಹಳ ಇದು ಕೊಟ್ಟಿದ್ದಾರೆ. ಅಂದ್ರೆ ಬ್ಯಾಟರಿಗಳು, ಹಳೆ ಎಲ್ಲ ಬ್ಯಾಟರಿಗಳು ಔಟ್ಡೇಟೆಡ್ ಇರೋದ್ರಿಂದ ಹಳೆ ವೆಹಿಕಲ್ ಅವೆಲ್ಲ, ಈ ಅವನ್ನೆಲ್ಲ ಚೇಂಜ್ ಮಾಡೋ ವ್ಯವಸ್ಥೆನ ಸೆಂಟ್ರಲ್ ಗವರ್ಮೆಂಟ್ ಮಾಡಿದೆ. ಅದನ್ನೆಲ್ಲರೂ ಚೇಂಜ್ ಮಾಡಿಕೊಂಡು ಅದನ್ನ ಲೇಟೆಸ್ಟ್ ಇದು ಮಾಡ್ಕೋಬಹುದು. ಅದೇ ರೀತಿಯಿಂದ ಈಗ ರಿಜಿಸ್ಟರ್ ಆಫೀಸ್ಗಳಲ್ಲಿ ಆಸ್ತಿ ನೋಂದಣಿ ಎಲ್ಲ ಮಾಡೋದಿರುತ್ತಲ್ಲ, ಅದೆಲ್ಲ ಈಗ ಡಿಜಿಟಲೈಸೇಷನ್ ಆಗಿದೆ. ಅದರಲ್ಲಿ ಒನ್ ನೇಷನ್ ಒನ್ ರಿಜಿಸ್ಟ್ರೇಷನ್ ಅಂತ 8 ಭಾಷೆಗಳಲ್ಲಿ ಎಟ್ ಎ ಟೈಮ್ ಮಾಡಬಹುದು ಅಳವಡಿಸಲು ಅವರು ಇದು ಮಾಡಿದ್ದಾರೆ. 5G ತರಂಗಾಂತರ ಅಂದ್ರೆ ಮೊಬೈಲ್ ಸೇವೆ, 5G ಪ್ರೈವೇಟ್ನರ್ ಎಲ್ಲರೂ ಮಾಡಿದ್ದಾರೆ ಈಗಾಗಲೇ. ಈ ಗವರ್ಮೆಂಟ್ ಅದನ್ನು ಒಂದು ರೆವಲ್ಯೂಷನ್ ಅಂತಾನೆ ಹೇಳ್ಬಹುದು ದೂರದರ್ಶನದಲ್ಲಿ. ಅದು ಪ್ರತಿ ಹಳ್ಳಿಗೂ ಆಪ್ಟಿಕಲ್ ಫೈಬರ್ ಕೊಟ್ಟು ಎಲ್ಲರಿಗೂ ಇದು ಸಿಗ್ಬೇಕು, 5G ಫೆಸಿಲಿಟಿ ಸಿಗ್ಬೇಕಂತ ಅವರು ತೀರ್ಮಾನಿಸಿದ್ದಾರೆ. ಆಮೇಲೆ ಈಗ SEZ ಗಳ ರಾಜ್ಯಗಳ ಪಾಲಿಗೆ ಅಂದ್ರೆ SEZ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಜೋನ್ ಅಂತಂದ ಹೇಳ್ತಾರೆ, ಅಲ್ಲಿ ಮೊದಲ ರಾಜ್ಯಗಳು ಇನ್ವೆಸ್ಟ್ ಮಾಡ್ತಿರ್ಲಿಲ್ಲ, ಈಗ ರಾಜ್ಯಗಳಿಗೆ ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ನೀವೆಲ್ಲ ಅಲ್ಲಿ ಇನ್ವೆಸ್ಟ್ ಮಾಡಬಹುದು ಅಂತ ಹೇಳಿ. ಸೋಲಾರ್ ಇದಕ್ಕೆ ಬಹಳ ಮಹತ್ವ ಕೊಟ್ಟಾರೆ, ಸೋಲಾರ್ ಎಲೆಕ್ಟ್ರಿಸಿಟಿಗೆ 19,500 crore ರಿಸರ್ವ್ ಇಟ್ಟಿದ್ದಾರೆ. ಇಟ್ ಇಸ್ ಗುಡ್ ಅಮೌಂಟ್. ಹೈಡ್ರೋಗಿಂತ ಸೋಲಾರ್ಗೆ ಬಹಳ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಆಮೇಲೆ 7.5 lakh ಬಂಡವಾಳ ಇನ್ವೆಸ್ಟ್ಮೆಂಟ್ ಇನ್ ಇಂಧನ ಕ್ಷೇತ್ರ ಪ್ರೈವೇಟ್ ಪರ್ಸನ್ ಗೆ. ಈ ಇಂಧನ ಕ್ಷೇತ್ರ ಮೊದಲ ಪ್ರೈವೇಟ್ನರಿಗೆ ಇದ್ದಿಲ್ಲ, ಈಗ 7.5 lakh ಬಂಡವಾಳವನ್ನ 5 lakh crore ಬಂಡವಾಳವನ್ನು ಇನ್ವೆಸ್ಟ್ ಮಾಡಬೇಕು. ಇದ್ರಾಗ ಪ್ರೈವೇಟ್ ಎಲ್ಲ ಕನ್ಸರ್ನ್ ಅವರು ಇನ್ವೆಸ್ಟ್ ಮಾಡಬಹುದು ಅಂತಂದೇಳಿ ಅನೌನ್ಸ್ ಮಾಡಿದ್ದಾರೆ. ಡಿಜಿಟಲ್ ಕರೆನ್ಸಿ, ಕ್ರಿಪ್ಟೋ ಕರೆನ್ಸಿ ಎಲ್ಲರೂ ಕೇಳಿದ್ರಿ, ಇದರಲ್ಲಿ ಏನಾಗಿದೆ, ಈಗ RBI ನೇರ ಡಿಜಿಟಲ್ ಕರೆನ್ಸಿ ಈ ಸರಿ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಮಾಡಿದ್ದಾರೆ. ಮಾಡಿ ಅವರೇ ಅಂದ್ರೆ ಪ್ರಿಂಟ್ ಮಾಡಿ ಚಲಾವಣೆಗೆ ಮಾಡ, ಪ್ರಿಂಟ್ ಇರಂಗಿಲ್ಲ, ಚಲಾವಣೆಯಲ್ಲಿ ಮಾಡಬೇಕು ಅಂತ ಹೇಳಿ. ಇದು ಡೆವಲಪ್ಡ್ ಕಂಟ್ರೀಸ್ ನೊಳಗೆ ಇತ್ತು, ಈಗ ನಮ್ಮ ಕಂಟ್ರಿಗೂ ಹೊಸದಾಗಿ ಬಂದಿದೆ, RBI ಇದು ಅನೌನ್ಸ್ ಮಾಡಿದೆ. ಅದು ನಂತರ 1,000 crore ಬಂಡವಾಳ ಕ್ಯಾಪಿಟಲ್ ಇನ್ವೆಸ್ಟ್ ಅಂದ್ರೆ 50 years ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂದ್ರೆ ಸ್ಟೇಟ್ಗಳಿಗೆ ಕೊಡ್ತಾರೆ ಇವರು 1,00,000 crore ಎಲ್ಲಾ ರಾಜ್ಯಗಳಿಗೂ ಕೊಡ್ತಾ ಇದಾರೆ ಅನುದಾನ. ಅವರು ಯಾವ ತಮ್ಮ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅದು ಅವ್ರವ್ರ ಹಳ್ಳಿಗಳಿಗೆ ಬಿಟ್ಟು ವೆಚ್ಚರ. ಅಂದ್ರೆ ಇದು ಇಂಟ್ರೆಸ್ಟ್ ಫ್ರೀ, ಇದ್ರ ಮೇಲೆ ಯಾವ್ದು ಇಂಟ್ರೆಸ್ಟ್ ಇರಂಗಿಲ್ಲ. ಸ್ಟಾರ್ಟ್ಅಪ್ ಒಂದು ವರ್ಷ ಇವರಿಗೆ ಎಕ್ಸಿಮಿಷನ್ ಕೊಟ್ಟಿತ್ತು, ಸಣ್ಣ ಪುಟ್ಟ ಇದು ಇಂಡಸ್ಟ್ರಿಗಳಿಗೆ, ಅವ್ರಿಗೆ ಇನ್ನೊಂದು ವರ್ಷ ವಿನಾಯಿತಿ ಕೊಟ್ಟಾರೆ ಸ್ಟಾರ್ಟ್ಅಪ್ ಮಾಡೋದವರಿಗೆ. ಆಮೇಲೆ ಇಂಡೈರೆಕ್ಟ್ ಟ್ಯಾಕ್ಸ್ ನಲ್ಲಿ ಹೇಳ್ಬೇಕಂದ್ರೆ ಈಗ ಬಟ್ಟೆ ಮತ್ತೆ ಈ ಚರ್ಮದ ವಸ್ತುಗಳು ಇವೆಲ್ಲ ಬೆಳೆ ಇಳಿಕೆ ಆಗಿದೆ, ಚಪ್ಪಲಿಗಳು ಚಿನ್ನ ವಸ್ತ್ರಾಭರಣಗಳು ತೆರಿಗೆ ಇಳಿಕೆ ಆಗಿದೆ, ಮತ್ ಮೊಬೈಲು ಮತ್ತು ಮೊಬೈಲ್ ಚಾರ್ಜಸ್ ಇಷ್ಟು ಇಳಿಕೆ ಆಗಿದೆ. ಸಾರ್ವಜನಿಕರಿಗೆ ಸ್ವಲ್ಪ ನೇರ ತೆರಿಗೆಯಲ್ಲಿ ಇಳಿಕೆ ಆಗಿಲ್ಲ ಅಂತ ನಿರಾಶೆ ಆಗೋದನ್ನು ಬಿಟ್ರೆ ಇಟ್ ಈಸ್ ಡೆವಲಪ್ಮೆಂಟ್ ಬಜೆಟ್ ಅಂತ ಹೇಳ್ಬೋದು. ರಾಯಚೂರು ಜಿಲ್ಲೆಯ ಪ್ರಗತಿಪರ ರೈತರು ಹಾಗೂ ರೈತ ಮುಖಂಡರಾದ ಶ್ರೀ ಚಾಮರಸ್ ಮಾಲಿ ಪಾಟೀಲ್ ಅವರು ಕೇಂದ್ರ ಮುಂಗಡ ಪತ್ರ 2022-23 ಸಾಲಿನ ಕುರಿತಾಗಿ ಅವರ ಅನಿಸಿಕೆಯನ್ನ ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರ ತನ್ನ ಬಜೆಟ್ ಅನ್ನು ಮಂಡನೆ ಮಾಡಿದೆ. ಇದು ಏನಂತಂದ್ರೆ ಕೆಲವೊಂದು ಆಶಾದಾಯಕ ವಿಚಾರಗಳು ಇವೆ ಇದರಲ್ಲಿ ಇಲ್ಲಂತಲ್ಲ, ಆದ್ರೆ ನಿರ್ದಿಷ್ಟವಾದಂತಹ ಅಭಿವೃದ್ಧಿಗೆ ಕೊಡ್ತಕ್ಕಂತ ಒಂದಿಷ್ಟು ಅನುದಾನದ ಬಗ್ಗೆ ಕ್ಲಿಯರಿಟಿ ಇಲ್ಲ. ಯಾವುದೇ ಬಗ್ಗೆ ಯಾವುದರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಅಂಕಿಅಂಶ ಈ ಬಜೆಟ್ನಲ್ಲಿ ಕಾಣ್ತಾ ಇಲ್ಲ. ಒಂದು ಏನಂತಂದ್ರೆ ಮುಂದಿನ 3 years ನನ್ನೂರು ಹೊಸ ರೈಲು ಓಡಾಡಿಸ್ತೀವಿ ಅಂತ ಅನ್ನೋದು ಒಂದು, ಆಮೇಲೆ ನೈಸರ್ಗಿಕ ಕೃಷಿಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಯಾವ ರೀತಿ ಎಷ್ಟು ಏನು ಅಂತಂಬುದು ಸ್ಪಷ್ಟತೆ ಇಲ್ಲ. ಗಂಗಾ ನದಿಯ 5 km ಅಕ್ಕಪಕ್ಕದಲ್ಲಿ ಮಾತ್ರ ಅಂತಾರೆ. ಇದು ವಾಸ್ತವಿಕವಾಗಿ ದೇಶದಾದ್ಯಂತ ನೈಸರ್ಗಿಕ ಕೃಷಿಗೆ ಒತ್ತು ಕೊಡುವಂತ ಕೆಲಸ ಆಗಬೇಕಾಗಿತ್ತು, ಅದು ಆಗಿಲ್ಲ. ಆಮೇಲೆ ಸಿರಿಧಾನ್ಯ ಬೆಳೆಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಕಲ್ಪಿಸುವಂತ ಹೇಳಿದ್ರೆ ಇದು ಒಳ್ಳೆಯ ವಿಷಯ, ಇದು ಬೇಕಾಗಿತ್ತು. ಯಾಕಂದ್ರೆ ಸಿರಿಧಾನ್ಯ ಬೆಳೆದವರು ಇವತ್ತು ಮಾರುಕಟ್ಟೆ ಇಲ್ಲದಂದ್ರೆ ರೈತರು ಬೆಳೆಯೋದನ್ನ ಬಿಡ್ತಾ ಇದಾರೆ. ಆಮೇಲೆ ಎಣ್ಣೆಕಾಳು ಬೆಳೆಗಾರರಿಗೆ ಸಹಾಯ ಮಾಡಿತು ಅಂತ ಹೇಳಿದ್ರೆ ಅದು ಯಾವ ರೀತಿ ಎಷ್ಟು ಏನೆಂಬುದು ಸ್ಪಷ್ಟತೆನೇ ಇಲ್ಲ. ಆಮೇಲೆ ಒಂದು ಅಂಶ ಏನಂತಂದ್ರೆ 5 ನದಿಗಳ ಜೋಡಣೆ ಮಾಡ್ತೀವಿ, ಇದ್ರ ಸಲುವಾಗಿ 44,000 crore 450 crore ತೆಗೆದಿಡ್ತೀವಿ ಅಂತ ಹೇಳಿದ್ರೆ ಅದು ಏನಾದ್ರು ಮುಂದಿನ ದಿನಮಾನಗಳಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆಗೆ ಅನುಕೂಲ ಆಗಬಹುದು. ಆಮೇಲೆ ಸೋಲಾರ್ಗೆ ಒಂಚೂರು ವ್ಯವಸ್ಥೆ ಮಾಡಿದ್ದಾರೆ. ಏನ್ ಮಾಡಿದ್ರು ಬೇಕಾದಷ್ಟು ಸೋಲಾರ್ ಆಗಿದೆ, ಆದ್ರೂ ಕೂಡ ರೈತರಿಗೆ 7 hours ವಿದ್ಯುತ್ ಕೊಡ್ತಾರೆ ಹೊರತು ಇವರು ಹೆಚ್ಚಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಬರೀ ಕಾರ್ಖಾನೆಗಳಿಗೆ ಮತ್ತು ನಗರಗಳಿಗೆ ಕೊಡ್ತಕ್ಕಂತ ವ್ಯವಸ್ಥೆ ಇದೆ. ರೈತರಿಗೆ ಏನಂದ್ರೆ 12 hours ವಿದ್ಯುತ್ ಕೊಟ್ಟಿದ್ರೆ ಅದು ಒಂದು ದೊಡ್ಡ ಅನುಕೂಲ ಆಗ್ತಿತ್ತು, ಅದು ಆಗಿಲ್ಲ. ಆಮೇಲೆ ಅಂಗನವಾಡಿಗಳ ಉನ್ನತೀಕರಣ ಮಾಡ್ತಾ ಇದ್ದಾರೆ. ಅಪೌಷ್ಟಿಕತೆಯಿಂದ ನರಳತಕ್ಕಂತ ಮಕ್ಕಳಿಗೆ ಏನಂದ್ರೆ ಇದು ಅನುಕೂಲ ಆಗ್ಬೋದು, ಇದು ಇಂಪ್ಲಿಮೆಂಟ್ ಆಗುವಂತೆ ಸರಿಯಾಗಿ ಆಗ್ಬೇಕು. ರಾಜ್ಯದಲ್ಲಿ ಬಡವರಿಗೆ ಮನೆಗಳನ್ನೇ ಕೊಟ್ಟಿದ್ದಿಲ್ಲ, ಈಗೇನು ಇವರು ಇಡೀ ದೇಶದಾದ್ಯಂತ 18 lakh ಮನೆಗಳ ನಿರ್ಮಾಣದ ಗುರಿಯನ್ನು ಇಟ್ಕೊಂಡಿದ್ದಾರೆ. ಅದು ಅತ್ಯಂತ ಕಡಿಮೆ ಬಡತನ ರೇಖೆಯಿಂದ ಕೆಳಗಿರುವಂತವರಿಗೆ ಕೇವಲ 48,000 crore ಈ ಮನೆಗಳ ನಿರ್ಮಾಣಕ್ಕೆ ಇಟ್ಟಿದ್ದಾರೆ. ಆಮೇಲೆ ಒಂದೇನಂದ್ರೆ ಪೋಸ್ಟ್ ಆಫೀಸ್ಗೆ ಬ್ಯಾಂಕಿನ ಸ್ವರೂಪ ಕೊಡ್ತು ಅಂತ ಹೇಳ್ತಾರೆ. ಹಳ್ಳಿಗಾಡಿನ ಜನರು ದೂರದ ಪಟ್ಟಣಗಳಿಗೆ ಬ್ಯಾಂಕ್ಗಳಿಗೆ ಹೋಗೋದು ತಪ್ಪದು, ಇದಂತೂ ಒಂದ್ ಸ್ವಲ್ಪ ಅನುಕೂಲ ಆಗ್ಬೋದು ಸರಿಯಾಗಿ ಇಂಪ್ಲಿಮೆಂಟ್ ಆದ್ರೆ. ಆಮೇಲೆ ಕೆಲವು ಕಾನೂನುಗಳನ್ನ ರದ್ದು ಮಾಡ್ತಂದ್ರೆ ಯಾವುದು ಏನು ಅಂತ ಸ್ಪಷ್ಟತೆ ಇಲ್ಲ, ಅದನ್ನ ನೋಡ್ಬೇಕಾಗ್ತದೆ. 25,000 ಅನುಪಯುಕ್ತ ನಿಯಮಗಳು ರದ್ದು ಮಾಡಿತು ಅಂತ ಹೇಳಿದ್ರೆ ಅದು ಯಾವ ನಿಯಮ ಏನು ಅನ್ನೋದು ಸ್ಪಷ್ಟವಾಗಿ ಯಾವುದೂ ಇಲ್ಲ. ಆಮೇಲೆ ಈಗ ಪರಿಸರಕ್ಕೆ ಅನುಕೂಲ ಆಗಂತದ್ದು ಒಂದು ಅಂಶ ಏನಂದ್ರೆ ಈ ಸಾರಿಗೆ ವಾಹನಗಳು ಎಲೆಕ್ಟ್ರಿಕ್ ವಾಹನ ಅಭಿವೃದ್ಧಿ ಒತ್ತು ಕೊಡ್ತು ಅಂತ ಹೇಳಿದ್ರೆ ಇದರಿಂದ ಡೀಸೆಲ್ ಪೆಟ್ರೋಲ್ ಮೇಲೆ ಅವಲಂಬನೆ ಕಡಿಮೆ ಆಗಿ ಸ್ವಲ್ಪ ಪರಿಸರಕ್ಕೂ ಅನುಕೂಲ ಆಗಬಹುದು. ಅಂದ್ರೆ ಎಲ್ಲ ಜಮೀನು ದಾಖಲೆಗಳು ಈಗಾಗಲೇ ಬಹಳಷ್ಟು ಡಿಜಿಟಲೀಕರಣ ಆಗಿದೆ, ಇನ್ನು ಉಳಿದು ಮಾಡ್ತು ಅಂತ ಹೇಳಿದ್ರೆ. ಆಮೇಲೆ ಒನ್ ನೇಷನ್ ಒಂದ್ ರಿಜಿಸ್ಟ್ರೇಷನ್ ಅಂತಾರೆ, ಇದು ಸ್ವಲ್ಪ ಕಷ್ಟದ ಕೆಲಸ ಇದೆ. ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಅಂಬುದು ಅದು ಸ್ಪಷ್ಟ ಇಲ್ಲ. ಎಲ್ಲೇ ಆಗಲಿ ರಿಜಿಸ್ಟ್ರೇಷನ್ ಆದ್ರೆ ಅದೊಂದು ಒಳ್ಳೇದಾಗಬಹುದು. ಆಮೇಲೆ ಗುತ್ತಿಗೆದಾರರಿಗೆ ಈಗಾಗಲೇ ಕರ್ನಾಟಕದ ಗುತ್ತಿಗೆದಾರ ಸಂಘದ ಅಧ್ಯಕ್ಷರು ಮೋದಿ ಅವರಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು, ಗುತ್ತಿಗೆ ಬಿಲ್ ಪಾವತಿ ಮಾಡುವ ಹೊತ್ತಿನಲ್ಲಿ 40% ದುಡ್ಡು ಲಂಚದ ರೂಪದಲ್ಲಿ ಹೋಗ್ತದೆ ಅಂತ. ಅದಕ್ಕೆ ಇವತ್ತೇನಂದ್ರೆ ಇವರು ಬಿಲ್ ಮಂಡಿಸಿದ 10 ದಿನದಲ್ಲಿ ಅವಾಗ 75% ಕೊಡ್ತು ಅಂತ ಹೇಳ. ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತದೋ ನೋಡ್ಬೇಕು. ಆಪ್ಟಿಕಲ್ ಫೈಬರ್ ಮೂಲಕ ಪ್ರತಿ ಗ್ರಾಮಕ್ಕೆ ಇಂಟರ್ನೆಟ್ 2025 ಕೊಡ್ತೀವಿ ಅಂತಾರೆ. ಇದಕ್ಕೂ ಸಾಕಷ್ಟು ಖರ್ಚಾಗ್ತದೆ. ಬಟ್ ಅಷ್ಟೇನು ಹಳ್ಳಿಗಳಲ್ಲಿ ಇಂಟರ್ನೆಟ್ ಇದರಿಂದ ಏನ್ ರೈತರ ಆದಾಯದ ಮೇಲೆ ಏನ್ ಪರಿಣಾಮ ಆಗೋದಿಲ್ಲ. ಅದು SC ST ರೈತರಿಗೆ ನೆರವು ಕೊಡ್ತು ಅಂದ್ರೆ ಅದು ಸ್ಪಷ್ಟತೆ ಇಲ್ಲ. ಯಾವ ರೀತಿ ನೆರವು ಏನು ಅಂತನ್ನೋದು ಯಾವುದು ಒಂದು ಇದ್ರೆ ಇಲ್ಲ. ಬಜೆಟ್ ಗಾತ್ರ 39.45 ಲಕ್ಷ ಕೋಟಿ ಇದ್ರೂ ಕೂಡ ಸ್ಪಷ್ಟತೆ ಇಲ್ಲದಂತ ಒಂದಿದು ಬಜೆಟ್ ಆಗಿದೆ. ಇನ್ನು ಸಹಕಾರ ಸಂಘಗಳಿಗೆ ಒಂದು 3% ಟ್ಯಾಕ್ಸ್ ಕಟ್ ಮಾಡಿದ್ದಾರೆ. ಅದು ಬಿಟ್ಟರೆ ಬೇರೆ ಏನಂತ ಹೇಳಿಕೊಳ್ಳಂತ ಇದು ಏನು ಈ ಬಜೆಟ್ ನಲ್ಲಿ ಕಾಣ್ತಾ ಇಲ್ಲ. ಒಂದೇನಂದ್ರೆ 2023 ರೈತರ ಆದಾಯ ದ್ವಿಗುಣ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತು ರೈತರು ಬೆಳೆದಂತ ಬೆಳೆಗಳನ್ನ ಉತ್ಪನ್ನಗಳನ್ನ MSPಗೆ ಖರೀದಿ ಮಾಡಲಾದಂತ ಪರಿಸ್ಥಿತಿ ಇದೆ. ಇವತ್ತು ಜೋಳ ಕೇವಲ 20 ಕ್ವಿಂಟಲ್ ಖರೀದಿ ಮಾಡ್ತಾರೆ ಒಬ್ಬ ರೈತರಿಂದ, ತೊಗರಿ 10 ಕ್ವಿಂಟಲ್ ಖರೀದಿ ಮಾಡ್ತಾರೆ, ಆಮೇಲೆ ಭತ್ತ 40 ಕ್ವಿಂಟಲ್ ಖರೀದಿ ಮಾಡ್ತಾರೆ. ಇದು ಏನಂದ್ರೆ ಇನ್ನುಳಿದ ಉತ್ಪನ್ನ ಏನಂದ್ರೆ ರೈತ ಮುಕ್ತ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ. ಇವರು ಕೊಡ್ತಕ್ಕಂತ MSP ಸೌಕರ್ಯ ಕೇವಲ 5-6% ರೈತರಿಗೆ ಮಾತ್ರ ಅನುಕೂಲ ಆಗಿದೆ ಹೊರತು ಅದನ್ನ ದ್ವಿಗುಣ ಮಾಡಬೇಕಾಗಿತ್ತು. ಬಹುಶಃ ಇವತ್ತು ರೈತ ಬೆಳೆದಂತ ಉತ್ಪನ್ನಗಳೆಲ್ಲ ಮುಕ್ತ ಮಾರುಕಟ್ಟೆಯಲ್ಲಿ ಕಡಿಮೆ ಇದ್ದಂತ ಸಂದರ್ಭದಲ್ಲಿ ಸರ್ಕಾರ ಖರೀದಿ ಮಾಡತಕ್ಕಂತ ವ್ಯವಸ್ಥೆ ಅದು ಬಹಳ ಉತ್ತಮವಾದದ್ದು. ಆದ್ರೆ ಅದು ಕೇವಲ 5% ರೈತರಿಗೆ ಸಿಕ್ತು. ಇದರಿಂದ ಏನು ಉಪಯೋಗ ಆಗಲ್ಲ. 95% ರೈತರಿಗಂದ್ರೆ ಮುಕ್ತ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ. ಇದ್ರ ಬಗ್ಗೆ ಒತ್ತು ಕೊಡಬೇಕಾಗಿತ್ತು. ಇದು ಯಾವ ರೀತಿ 2022 ಇವರು ದ್ವಿಗುಣ ಆಗ್ತದಂದ್ರು ಅದು ಅರ್ಥನೇ ಆಗ್ತಾ ಇಲ್ಲ. ಅದೊಂದು ದೊಡ್ಡ ದೋಕಾಯಿ ಪರಿಣಮಿಸಿದೆ ಇವತ್ತು ನಮ್ಗೆ ರೈತರಿಗೆ ಅರ್ಥನೇ ಆಗ್ತಲ್ಲ ಇದುವರೆಗೂ. ಹಿಂಗಾಗಿ ಏನಂದ್ರೆ ಗೊತ್ತು ಗುರಿ ಇಲ್ಲದಂತ ಒಂದು ಬಜೆಟ್ ಆಗಿದೆ ಇದು. ಇದು ಇನ್ನೂ ಏನಂತಂದ್ರೆ ಸ್ಪಷ್ಟತೆ ಬರಬೇಕಾಗಿತ್ತು. ಇವತ್ತು ಕರ್ನಾಟಕ ನೀರಾವರಿ ಯೋಜನೆಗಳು ಸಾಕಷ್ಟು ಅನುದಾನದ ನಿರೀಕ್ಷೆಯಲ್ಲಿವೆ, ಅವು ಯಾವುದಕ್ಕೂ ಸ್ಪಷ್ಟತೆ ಇಲ್ಲ. ಇವತ್ತು ಏತ ನೀರಾವರಿಗಳ ಬಗ್ಗೆ ಇಲ್ಲ, ಅಂತರ್ಜಲ ಅಭಿವೃದ್ಧಿ ಬಗ್ಗೆ ಯಾವುದೇ ಒಂದು ಸ್ಪಷ್ಟ ಪ್ರೋಗ್ರಾಮ್ ಇಲ್ಲ, ಯಾವುದೇ ಇಲ್ಲ. ಇವತ್ತು ಕುಸ್ತಿ ಬೆಳೆಗಾರರ ಅಭಿವೃದ್ಧಿಗೆ ಏನಾದರೂ ಒಂದು ಆಶಾದಾಯಕವಾದಂತಹ ಅಂಶ ಇದರಲ್ಲಿ ಇಲ್ಲ. ಎಲ್ಲ ದೃಷ್ಟಿಯಿಂದ ನೋಡಿದ್ರು ಇದು ಕೇವಲ ಕೆಲವೊಂದು ಒಳ್ಳೆ ಅಂಶಗಳನ್ನು ಇಟ್ಟುಕೊಂಡು 100-70% ಏನಂತಂದ್ರೆ ರೈತರಿಗೆ ಅನಾನುಕೂಲ ಆಗಂತ ಬಜೆಟ್ ಅಂತ ನಾನು ಇವತ್ತು ಇದನ್ನ ವಿಶ್ಲೇಷಣೆ ಮಾಡ್ತೇನೆ. ಇಂದು ಮಂಡನೆಯಾದ ಕೇಂದ್ರ ಮುಂಗಡ ಪತ್ರ 2022-23 ಸಾಲಿನ ಕುರಿತಾದ ಪ್ರತಿಕ್ರಿಯೆಯನ್ನ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ತಜ್ಞರಾದಂತಹ ಡಾಕ್ಟರ್ ಜಿಬಿ ಲೋಕೇಶ್ ಅವರು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ಈ ಬಜೆಟ್ ಅಲ್ಲಿ ಏನಿದೆ ಅಂಶಗಳಂತ ಸ್ವಲ್ಪ ಆರ್ಥಿಕ ಸಮೀಕ್ಷೆ ನೋಡಿದಾಗ ಕಳೆದ ವರ್ಷದಲ್ಲಿ ನಾವು ಯಾವ ರೀತಿ ಕೃಷಿ ಕ್ಷೇತ್ರದಲ್ಲಿ ಬೆಳವಣಿಗೆ ಕಂಡಿದ್ವಿ ಅನ್ನೋದು ನೋಡಿದರೆ ಆರ್ಥಿಕ ಸಮೀಕ್ಷೆ ಪ್ರಕಾರ ಕರ್ನಾಟಕದಲ್ಲಿ ನಮ್ಮ ಕೃಷಿ ಕ್ಷೇತ್ರದ ಬೆಳವಣಿಗೆ 3.6% ಇಂದ 3.9% ಏರಿಕೆ ಆಗಿದೆ. ಇದು ಒಂದು ಉತ್ತಮವಾದ ಬೆಳವಣಿಗೆ. ಅದೇ ರೀತಿಯಾಗಿ ನಮ್ಮ ಕೃಷಿ ಕ್ಷೇತ್ರದ ಆರ್ಥಿಕ ಕೊಡುಗೆ ಎಷ್ಟಿದೆ ಅಂದ್ರೆ 18.8% ನಮ್ಮ ಕೊಡುಗೆ ಇದೆ. ಇದರಿಂದ ಒಟ್ಟಾರೆ ನೋಡಿದರೆ ಕೃಷಿ ಕ್ಷೇತ್ರ ಕಳೆದ 2 ವರ್ಷಗಳಿಂದ ಬೇರೆ ವಲಯಗಳ ಏರಿಳಿತಗಳು ಕಂಡಿದ್ದು ಸಮೇತ ಕೋವಿಡ್ ದೃಷ್ಟಿಯಿಂದ ಕೃಷಿ ಕ್ಷೇತ್ರ ಉತ್ತಮವಾದ ಬೆಳವಣಿಗೆಯನ್ನು ಕಂಡು ಬಂದಿದೆ. ಈ ನಿಟ್ಟಿನಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ನಮ್ಮ ಆಹಾರ ಉತ್ಪಾದನೆಯನ್ನು ಪೂರೈಕೆ ಮಾಡಲಿಕ್ಕೆ ಬೇಕಾದಕ್ಕಂತ ಈ ಕೃಷಿ ಉತ್ಪಾದನೆ ದರ ಹೆಚ್ಚಿಸಬೇಕಾಗಿದೆ. ಅದೇ ರೀತಿಯಾಗಿ ನಮ್ಮ ಫುಡ್ ಸೆಕ್ಯೂರಿಟಿಗಿಂತ ನ್ಯೂಟ್ರಿಷನ್ ಸೆಕ್ಯೂರಿಟಿ ಬಹಳ ಇಂಪಾರ್ಟೆಂಟ್ ಅಂತ ಈ ಬಜೆಟ್ ಬಹಳವಾದ ಪ್ರಮುಖವಾದ ಅಂಶಗಳನ್ನು ಪರಿಗಣಿಸಿ ಈ ಕೆಲವು ಯೋಜನೆಗಳನ್ನು ಜಾರಿಗೆ ಈ ಬಜೆಟ್ ನಲ್ಲಿ ಮಂಡನೆಯಾಗಿದೆ. ಪ್ರಮುಖವಾಗಿ ಹೇಳೋದಾದರೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಒತ್ತು ಕೊಟ್ಟಿರತಕ್ಕಂಥದ್ದು. ಇದರಿಂದ ಉತ್ಪಾದನೆಗಳ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು, ಅದೇ ರೀತಿಯಾಗಿ ಅಮೂಲ್ಯವಾದ ಕೃಷಿ ಶಿಕ್ಷಣದಲ್ಲಿ ಬದಲಾವಣೆ ಅಂದ್ರೆ ಕೃಷಿ ಶಿಕ್ಷಣದ ಪಠ್ಯಕ್ರಮದಲ್ಲಿ ಈ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯನ್ನು ಸೇರ್ಪಡೆ ಒಳಿಸುವುದರಿಂದ ಈಗ ಮುಂದಿನ ಪೀಳಿಗೆಗೆ ಬರ್ತಕ್ಕಂಥ ಕೃಷಿ ಬಗ್ಗೆ ಯಾವ ರೀತಿ ಯಾವ ದಿಕ್ಕಿನಲ್ಲಿ ನಮ್ಮ ಕೃಷಿ ಶಿಕ್ಷಣ ಮತ್ತು ವಿಸ್ತರಣೆ ಮುಂದುವರೆದು ಸ್ವಾವಲಂಬನೆ ಮತ್ತು ಸುಸ್ಥಿರ ಕೃಷಿಯನ್ನು ನಾವು ನಡೆಸಿಕೊಂಡು ಹೋಗ್ಬೇಕನ್ನೋದ್ರ ಬಗ್ಗೆ ಮುಂದೆ ತುಂಬಾ ಯೋಜನೆಯಿಂದ ಸಹ ಕೂಡಿದೆ ಈ ಬಜೆಟ್. ಅದೇ ರೀತಿಯಾಗಿ ಈ ಬಜೆಟ್ ಅಲ್ಲಿ ಒಂದು ಪ್ರಮುಖವಾಗಿ ಇನ್ನೊಂದು ಅಂಶ ಅಂದ್ರೆ ಡಿಜಿಟಲ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು ಹೊಸ ಯೋಜನೆಯನ್ನು ತಂದಿದ್ದಾರೆ. ಕೃಷಿ ವಿಸ್ತರಣೆಗೆ ರೈತರಿಗೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಇದರಿಂದ ಕೃಷಿ ವಿಸ್ತರಣೆಯಲ್ಲಿ ಸಹ ಅಮೂಗ್ರವಾದ ಬದಲಾವಣೆ ತಂದು ರೈತರಿಗೆ ನೇರವಾಗಿ ಡಿಜಿಟಲ್ ಮೂಲಕ ಅಂದ್ರೆ ಈಗ ಏನಿದೆ ನಮ್ಮ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಬೇರೆ ರೀತಿಯಿಂದ ರೈತರಿಗೆ ಪ್ರತಿಯೊಬ್ಬ ರೈತರಿಗೆ ಗುಣಮಟ್ಟದ ಸೇವೆಯನ್ನು ಒದಗಿಸಲಿಕ್ಕೆ ಅನುಕೂಲ ಆಗ ರೀತಿಯಲ್ಲಿ ಒಂದು ಯೋಜನೆಯನ್ನು ಸಹ ತಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮಲ್ಲಿ ಈಗ ಎಣ್ಣೆಕಾಳು ಯೋಜನೆಗೆ ಸಹ ಒತ್ತು ಸಹ ನೀಡಿದ್ದಾರೆ. ಎಣ್ಣೆಕಾಳು ಉತ್ಪಾದನೆಯಲ್ಲಿ ನಮ್ಮೆಲ್ಲರಿಗೂ ಉತ್ತರವಾಗಿ ನಾವು ನಮ್ಮ ದೇಶ ಎಣ್ಣೆಕಾಳುಗಳ ಉತ್ಪಾದನೆ ಕಡಿಮೆ ಇರೋದ್ರಿಂದ ನಾವು ಬೇರೆ ದೇಶದ ಸುಮಾರು 1,00,000,000,000 ನಮ್ಮ ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಬೇರೆ ದೇಶದಿಂದ, ಅದು ತಾಳೆಎಣ್ಣೆ ಆಗಿರ್ಬೋದು ಬೇರೆ ನಮ್ಮ ಖಾದ್ಯ ಎಣ್ಣೆಯಿಂದ. ಈ ಇದನ್ನ ಕಡಿಮೆ ಮಾಡಲಿಕ್ಕೆ ಹಲವಾರು ಯೋಜನೆಗಳನ್ನು ರೂಪಿಸಿ ಈ ಯೋಜನೆಗೆ ಸಾಕಷ್ಟು ಹಣಕಾಸಿನ ನೆರವು ಕೊಟ್ಟರಿಂದ ಎಣ್ಣೆ ಕಾಳುಗಳ ಉತ್ಪಾದನೆಗೆ ಹೆಚ್ಚಿನ ಪ್ರೋತ್ಸಾಹ ಸಹ ಈ ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ. ಇದೊಂದು ಸಹ ಉತ್ತಮವಾದ ಅಂಶವಾಗಿ ಕಂಡು ಬಂದಿದೆ. ಅದೇ ರೀತಿಯಾಗಿ ಕೃಷಿ ಅಂದ ತಕ್ಷಣ ನೀರಿನ ಬಹಳ ಪ್ರಮುಖವಾಗಿರುತ್ತದೆ. ಅದರಿಂದ ನದಿ ಜೋಡಣೆಗೆ ಸಹ ಒಂದು ಯೋಜನೆಯನ್ನು ರೂಪಿಸಿ 44,000 ಕೋಟಿ ವೆಚ್ಚದಲ್ಲಿ ಈ ಯೋಜನೆಯನ್ನು ತರಲಿಕ್ಕೆ ಒಟ್ಟು ಈ ಯೋಜನೆ ಸುಮಾರು 900,000 ಹೆಕ್ಟೇರ್ ಪ್ರದೇಶಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಯೋಜನೆಯನ್ನು ತಂದಿದ್ದಾರೆ. ಇದರಿಂದ ಸಮಾಜ ಕೃಷಿ ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ಮುಂದಿನ ವರ್ಷ ಬರ್ತಕ್ಕಂಥದ್ರಲ್ಲಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಮೇಳವನ್ನು ವರ್ಷ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ರೆ ಅಲ್ಲಿ ಅಂತಾರಾಷ್ಟ್ರೀಯ ಮೇಳ ಮಾಡಿ ಈ ಸಿರಿಧಾನ್ಯಗಳು ಮುಖ್ಯವಾಗಿ ಸಿರಿಧಾನ್ಯಗಳಲ್ಲಿ ನಮ್ಮಲ್ಲಿ ಎಲ್ಲಿ ಈ ಮಳೆ ಆಧಾರಿತ ಪ್ರದೇಶದಲ್ಲಿ ಸಿರಿಧಾನ್ಯ ಯಥೇಚ್ಛವಾಗಿ ಬೆಳೆಸಿವೆ ಹಾಗೂ ಅವುಗಳಿಂದ ಮೌಲ್ಯವರ್ಧನೆ ಅವುಗಳ ಮಾರುಕಟ್ಟೆ ವಿಸ್ತರಣೆ ಆಗಬೇಕೆಂಬ ಉದ್ದೇಶದಿಂದ ಈ ಸಿರಿಧಾನ್ಯಗಳಿಗೆ ಸಹ ಒತ್ತುವನ್ನು ನೀಡಿ ಅಂತಾರಾಷ್ಟ್ರೀಯ ಮೇಳವನ್ನು ಮತ್ತು ವರ್ಷವನ್ನಾಗಿ ಮುಂದಿನ ವರ್ಷಕ್ಕೆ ಮಾಡಕ್ಕೆ ಅದಕ್ಕಿಂತ ಸಾಕಷ್ಟು ಈ ಬಜೆಟ್ ನಲ್ಲಿ ಹಣಕಾಸಿನ ನೆರವು ಸಹ ಇಡಲಾಗಿದೆ. ಒಟ್ಟಾರೆ ಹೇಳುವುದಾದರೆ ಈ ಒಂದು ಕೃಷಿ ಉದ್ಯಮಕ್ಕೆ ಈಗ ಒಂದು ಸಮಗ್ರವಾದ ಬದಲಾವಣೆ ಮುಂದಿನ ದೃಷ್ಟಿ ಇಟ್ಕೊಂಡು ಈ ಸಾಕಷ್ಟು ಕೊಡುಗೆಯನ್ನು ಸಹ ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನನಗೆ ಅನಿಸ್ತಾ ಇದೆ. ಅದೇ ರೀತಿಯಾಗಿ ನಾವು ಈಗ ಇನ್ಕಮ್ ಬಗ್ಗೆ ನೋಡೋದಾದ್ರೆ ಈಗ ಒಂದು ಸಮೀಕ್ಷೆ ಆರ್ಥಿಕ ಸಮೀಕ್ಷೆ ಪ್ರಕಾರ ರೈತರ ಆದಾಯ ಎಲ್ಲಿ ನಾವು ಜಾಸ್ತಿ ಮಾಡಬೇಕನ್ನೋದ್ರ ಬಗ್ಗೆ ಸಹ ಒಂದು ಅವಲೋಕನ ಸಹ ನಡೆಸಿದ್ರು. ಆರ್ಥಿಕ ಸಮೀಕ್ಷೆ ಪ್ರಕಾರ 37% ಬೆಳೆ ಬೆಳೆಯಿಂದ ಆದಾಯ ಬರುತ್ತೆ, 40% ರೈತರಿಗೆ ಕೂಲಿ ಮತ್ತು ಸಂಬಳದಿಂದ ಬರುತ್ತೆ. ಅದೇ ರೀತಿಯಾಗಿ ಅನಿಮಲ್ ಹಸ್ಬೆಂಡ್ರಿ ಅಂದ್ರೆ ಹೈನುಗಾರಿಕೆ ಅಥವಾ ಪಶು ಸಂಗೋಪನೆಯಿಂದ 16% ಬರ್ತಾ ಇದೆ. ಅದರಿಂದ ನಾನ್ ಫಾರ್ಮ್ ಬಿಸ್ನೆಸ್ ಅಂದ್ರೆ ಅವೆಲ್ಲ ಬಿಟ್ಟು ಬೇರೆ ಉದ್ಯೋಗ ಮಾಡೋದ್ರಿಂದ 6% ಇದೆ. ಯಾಕೆ ಇದು ಹೇಳ್ತಾ ಇದೆ ಅಂದ್ರೆ ಕಳೆದ ವರ್ಷಗಳಿಗಿಂತ ಮಾಡಿದಾಗ ನಮ್ಮಲ್ಲಿ ಈ ವೇಜ್ ಇನ್ಕಮ್ ಅಥವಾ ಸ್ಯಾಲರಿ ಇನ್ಕಮ್ ಜಾಸ್ತಿ ಆಗ್ತಾ ಇದೆ. ಅಥವಾ ಲೈಫ್ ಸ್ಟಾಕ್ ಸೆಕ್ಟರ್ ಅಥವಾ ಪಶು ಸಂಗೋಪನೆ ಇಲಾಖೆ 16% ಕೊಡುಗೆ ಒಟ್ಟು ರೈತರ ಆದಾಯದಲ್ಲಿ. ಇಲ್ಲಿ ನಾವು ಪ್ರಮುಖವಾಗಿ ರೈತರ ಆದಾಯ ಎಲ್ಲಿ ಮಾಡಬಹುದಂದ್ರೆ ಪ್ರಮುಖವಾಗಿ ನಾವು ಬೇಕಾಗ್ತಕ್ಕಂಥದ್ದು ಅಗ್ರಿಕಲ್ಚರ್ ಅಲೈಡ್ ಆಕ್ಟಿವಿಟೀಸ್, ಕೃಷಿ ಮತ್ತು ಪಶು ಸಂಗೋಪನೆ, ಬೇರೆ ಇನ್ನ ಫಾರ್ಮ್ ರಿಲೇಟೆಡ್ ನಾನ್ ಫಾರ್ಮ್ ಆಕ್ಟಿವಿಟೀಸ್ ಬಗ್ಗೆ ಅಂದ್ರೆ ಕೃಷಿ ಉತ್ಪನ್ನಗಳ ಸೆಕೆಂಡರಿ ಅಗ್ರಿಕಲ್ಚರ್ ಅಂತ ಏನ್ ಕರಿತೀವಿ ನಾವು, ಅದ್ರ ಬಗ್ಗೆ ಪ್ರಮುಖವಾಗಿ ಮೌಲ್ಯವರ್ಧನೆ ಇಂದ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ಮತ್ತು ಆದಾಯ ಸಮೇತ ಕೃಷಿಗೆ ಸಂಬಂಧಪಟ್ಟವನ್ನು ಮಾಡಿದಾಗ ಅತಿ ಹೆಚ್ಚಿನ ಉದ್ಯೋಗ ಹಾಗೂ ಆದಾಯ ಸಮೇತ ರೈತರಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಕ್ಕೂ ಸಮೇತ ಕೆಲವು ಯೋಜನೆಗಳನ್ನು ಸಹ ಮಾಡಿದ್ರಿಂದ ಒಟ್ಟಾರೆಯಾಗಿ ಈ ಬಜೆಟ್ ಕೃಷಿಗೆ ಅನುಕೂಲವಾಗಿದೆ ಅಂತ ನನ್ನ ಒಂದು ಒಟ್ಟಾರೆ ಅಭಿಪ್ರಾಯ. ರಾಯಚೂರಿನ ಬ್ಯಾಂಕ್ ಉದ್ಯೋಗಿ ಮತ್ತು ಆರ್ಥಿಕ ಚಿಂತಕರಾದ ರಂಗನಾಥ್ ನೂಲಿಕರ್ ಅವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡದ್ದು ಹೀಗೆ. ಅರ್ಥಮಂತ್ರಿಗಳಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ 4ನೇ ಆಯವ್ಯಯವನ್ನು ಮಂಡಿಸಿದರು. 39.54 ಲಕ್ಷ ಕೋಟಿ ರೂಪಾಯಿಗಳ ಮೊತ್ತದ ಆಯವ್ಯಯ ಪತ್ರವನ್ನು ಮಂಡಿಸಿದರು. ಈ ಆಯವ್ಯಯವು ಯುವಕರಿಗೆ ತುಂಬಾ ಆಶಾದಾಯಕವಾಗಿದೆ. ಯಾಕೆಂದರೆ ಬಹು ನಿರೀಕ್ಷಿತ 5G ಸೌಲಭ್ಯ 2022ರಿಂದಲೇ ಜಾರಿಗೆ ಬರಲಿದೆ. ಅದರಂತೆಯೇ ಬಹಳ ಯುವ ಜನರನ್ನು ಆಕರ್ಷಿಸಿರುವ ಡಿಜಿಟಲ್ ರೂಪಾಯಿಯನ್ನು ಘೋಷಿಸಿದರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನಮ್ಮದೇ ಆದ ಡಿಜಿಟಲ್ ರೂಪಾಯಿಯನ್ನು ಹೊರತರಲಿದೆ. ಭಾರತದ ಕೃಷಿ ಮತ್ತು ಇತರ ವಿಶ್ವವಿದ್ಯಾಲಯಗಳಿಗೆ ವಿಶ್ವ ದರ್ಜೆಗೆ ಸರಿಸಮವಾಗಿ ಅಭಿವೃದ್ಧಿಪಡಿಸುವುದಾಗಿ ಹೇಳಿದರು. ಸ್ಟಾರ್ಟ್ಅಪ್ಗಳಿಗೆ ತೆರಿಗೆ ವಿನಾಯಿತಿ ಮುಂದುವರಿಯುವುದು. ಕೊರೋನಾದಿಂದ ಪೆಟ್ಟು ತಿಂದು ಆರ್ಥಿಕತೆಗೆ ಆಜಾದಿ ಕಾ ಅಮೃತ್ ಮಹೋತ್ಸವದಲ್ಲಿ ಆತ್ಮ ನಿರ್ಭರತೆಗೆ ಉತ್ಸಾಹ ಕೊಡುವ ಘೋಷಣೆಗಳನ್ನು ಮಾಡಿದರು. ಗೋದಾವರಿ, ಕೃಷ್ಣಾ, ಕಾವೇರಿ, ಪೆನ್ನಾರ್ ನದಿಗಳ ಜೋಡಣೆಯನ್ನು ಘೋಷಿಸಿದರು. ಪ್ರಸ್ತುತ ವರ್ಷವನ್ನು ಸಿರಿಧಾನ್ಯಗಳ ವರ್ಷವನ್ನು ಘೋಷಿಸಿ ಸಾವಯವ ಕೃಷಿಗೆ ವಿಶೇಷ ಒತ್ತು ಕೊಡಲಾಗುವುದೆಂದು ಘೋಷಿಸಿದರು. ಒನ್ ಕ್ಲಾಸ್ ಒನ್ ಟಿವಿ ಯೋಜನೆಯಡಿ ಸರ್ಕಾರಿ ಶಾಲೆಗಳಲ್ಲಿ ಟಿವಿ ಅಳವಡಿಕೆ ಮಾಡುವುದೆಂದು ಘೋಷಿಸಿದರು. ಮಿಷನ್ ಶಕ್ತಿ, ಮಿಷನ್ ವಾತ್ಸಲ್ಯ, ಅಂಗನವಾಡಿಗಳ ಸುಧಾರಣೆಯನ್ನು ಅರ್ಥಮಂತ್ರಿಗಳು ಪ್ರತಿಪಾದಿಸಿದರು. ಒಂದು ದೇಶ ಒಂದು ನೋಂದಣಿ ಯೋಜನೆಯಡಿ ಆಸ್ತಿ ನೋಂದಣಿಯು ಡಿಜಿಟಲೀಕರಣಗೊಳ್ಳಲಿದೆ ಎಂದು ಹೇಳಿದರು. ಸೋಲಾರ್ ಎನರ್ಜಿಗೆ 19,500 ಕೋಟಿ ರೂಪಾಯಿಗಳ ಅನುದಾನವನ್ನು ಘೋಷಿಸಿ ನಗರಗಳಲ್ಲಿ ಬ್ಯಾಟರಿ ಬದಲಾವಣೆ ಕೇಂದ್ರಗಳು ತಲೆ ಎತ್ತಲಿವೆ ಎಂದು ಹೇಳಿದರು. 25,000 ಕಿಲೋಮೀಟರ್ ಹೆದ್ದಾರಿಗಳನ್ನು ಮೇಲ್ದರ್ಜೆಗೇರಿಸಲಾಗುವುದು ಎಂದು ಹೇಳಿದರಲ್ಲದೆ 400 ವಂದೇ ಮಾತರಂ ರೈಲುಗಳನ್ನು ಘೋಷಿಸಿದರು. ತೆರಿಗೆ ವರ್ಗದವರು ನಿರೀಕ್ಷಿಸಿದ್ದ ಬದಲಾವಣೆ ಈ ಬಾರಿ ಇಲ್ಲವೇ ಇಲ್ಲ. ಡಿಜಿಟಲ್ ವ್ಯವಹಾರದ ಮೇಲೆ 30%+ ತೆರಿಗೆಯನ್ನು ಹೇರಲಾಗುವುದು. ಒಟ್ಟಾರೆಯಾಗಿ ಸಮತೋಲನವನ್ನು ಕಾಯ್ದುಕೊಳ್ಳಲು ಅರ್ಥಮಂತ್ರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಎಂದು ಹೇಳಬಹುದು. ಇದುವರೆಗೂ ಸಂಸತ್ತಿನಲ್ಲಿ ಇಂದು ಮಂಡನೆಯಾದ ಕೇಂದ್ರ ಆಯವ್ಯಯ 2022-23 ಒಂದು ಆಯವ್ಯಯ ಕುರಿತಾದ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಕೇಳಿದಿರಿ. ಇದುವರೆಗೆ ಸಂಸತ್ತಿನಲ್ಲಿ ಇಂದು ಮಂಡನೆಯಾದ 2022-23 ಸಾಲಿನ ಮುಂಗಡ ಪತ್ರ ಕುರಿತು ವಿವಿಧ ಕ್ಷೇತ್ರದ ತಜ್ಞರ ಅಭಿಪ್ರಾಯಗಳನ್ನಾಧರಿಸಿದ ಕಾರ್ಯಕ್ರಮ ಕೇಳಿದ್ರಿ. ಪ್ರಸ್ತುತಿ ಡಾ ವಿಜಿ ಬಾವಲತ್ತಿ, ನೆರವು ಬಿ ನರಸಿಂಹಲು. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದೇನಪ್ಪ? KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ, ಎಲ್ಲ ಮಣ್ಣಿಗೆ, ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು. ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ, ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. ಈಗ ಕೇಳಿ ಏಗ್ನೂರ್ ಗ್ರಾಮದ ರೈತರಾದ ದೊಡ್ಡಪ್ಪ ಅವರ ಕೃಷಿ ಅನುಭವಗಳು. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ರಾಯಚೂರು ತಾಲೂಕು ಏಗ್ನೂರ್ ಗ್ರಾಮದ ದೊಡ್ಡಪ್ಪ ಅವರು. ಇವರು ಶಿಕ್ಷಣ ಇಲಾಖೆಯಿಂದ ನಿವೃತ್ತಿಯನ್ನು ಹೊಂದಿ ಮೂಲತಃ ಕೃಷಿಕರು, ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿ ನಿವೃತ್ತರಾದ ಮೇಲೆ ಒಕ್ಕಲುತನವನ್ನು ಮಾಡ್ತಾ ಇದ್ದಾರೆ. ಏಗ್ನೂರಲ್ಲಿ 20 ಎಕರೆ ಭೂಮಿ ಇದೆ ಇವ್ರದ್ದು. ವೃತ್ತಿ ಜೀವನ ಹೇಗಿತ್ತು, ಒಕ್ಕಲುತನದಲ್ಲಿ ಏನು ಕಷ್ಟ ನಷ್ಟಗಳು ಬರ್ತಾ ಇದ್ದಾವೆ, ಏನೇನು ಬೆಳೆಗಳನ್ನು ದೊಡ್ಡಪ್ಪ ಅವರು ಬೆಳೀತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ದೊಡ್ಡಪ್ಪರೇ, ಮೂಲತಃ ನಿಮ್ಮದು ಕೃಷಿ ಕುಟುಂಬನೇ? ಮೂಲತಃ ಕೃಷಿ ಕುಟುಂಬನೇ, ನಮ್ಮ ತಂದೆಯವರು ಮಾಡ್ತಿದ್ರು ಅವಾಗ. ಈಗ ನಾವು ರಿಟೈರ್ಡ್ ಆದಮೇಲೆ ನಾವು ಎಲ್ಲ ಬಾಡಿಗೆ ಕೊಟ್ಟೆ ಮಾಡಿಸ್ತೀವಿ. ಆಗ ತಂದೆಯವರಿದ್ದಾಗ ಎತ್ತು ಎಲ್ಲ ತಾವೇ ಸ್ವಂತ ಮಾಡ್ತೀವಿ? ಇಲ್ಲ, ಎತ್ತೆ ಎಲ್ಲ ಬಾಡಿಗೆ, ಮೊದಲಿಂದ ಬಾಡಿಗೆ. ಮೊದಲಿಂದ ನಮ್ಮ ತಂದೆಯವರು ಗೌರ್ಮೆಂಟ್ ಸರ್ವೆಂಟ್ ಇದ್ದರು, ಅವರು ಪಿಯೋನ್ ಇದ್ದರು. ಈಗ 20 ಎಕರೆ ಭೂಮಿ ಇದೆ ತಮ್ಮದು, ಹೇಗೆ 20 ಎಕರೆದಲ್ಲಿ ಏನೇನು ಬೆಳೆಗಳನ್ನು ಬೆಳೀತಾ ಇರ್ತಾರೆ? ಅದರಾಗ 1-4 ಎಕರೆ ಹತ್ತಿ ಹಾಕಿದ್ದೀವಿ ರೀ, 1.5 ಎಕರೆ ಅಜ್ವಾನ ಹಾಕಿದ್ದೀವಿ, ಆಮೇಲೆ 1-4 ಎಕರೆ ಗದ್ದೆ ಹಾಕಿದ್ವಿ, ಉಳಿದು ಸ್ವಲ್ಪ ತೋಟ, ಟೊಮಾಟೊ, ಮೆಣಸಿನಕಾಯಿ ಇಂಥ ಹಚ್ಚಿವಿ. ತೋಟ ಅಂದರೆ ಏನೊಂದು ನೀರಾವರಿ 8 ಎಕರೆ ಆಗತ್ತೆ? ಅದರಲ್ಲಿ 4 ಎಕರೆ ಆಗ್ತದೆ ರೀ ನೀರಾವರಿ, 4 ಎಕರೆ ಆಗ್ತದೆ. ಒಂದು ಕೃಷಿ ಹೊಂಡ ಅದ. ಈಗ ನೋಡ್ರಿ, ಅಜ್ವಾನ, ಟೊಮ್ಯಾಟೊ, ಕಾಯಿಪಲ್ಲೆ ಮಾಡ್ತೀರಿ, ಗದ್ದೆ ಮಾಡ್ತಾ ಇದ್ದೀರಿ. ಈ ಅಜ್ವಾನವನ್ನು ಅಲ್ಲಲ್ಲೇ ನಮ್ಮ ರಾಯಚೂರು ತಾಲೂಕಿನಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ರೈತರು ಅಜ್ವಾನ ಬೆಳೀತಾರೆ. ಅಜ್ವಾನ ನಿಮಗೆ ಮೊದಲಿಂದ ಬೆಳೀತಾ ಇದ್ರೆ? ಅಜ್ವಾನ ಈ ವರ್ಷ ನಾವು 1.5 ಎಕರೆ ಹಾಕಿದ್ವಿ, 4.5 ಕ್ವಿಂಟಲ್ ಆಗ್ಯದ. 1.5 ಎಕರೆ 180,000 ರೂಪಾಯಿ ಆಗ್ಯದ ನೋಡ್ರಿ. ಹೇಗೆ ಕ್ವಿಂಟಲ್ ಮಾರಾಟ ಆಯ್ತು? 17,000. ನಿನ್ನೆ ಮಾರ್ಕೆ ಬಂದಿವಿ. ಮಾರುಕಟ್ಟೆ ಎಲ್ಲಿಗೆ ಹೋಯ್ತೀರ? ಕರ್ನೂಲ್ಗೆ ಹೋಗ್ಬೇಕು, ಕರ್ನೂಲ್, ಆಂಧ್ರ ಪ್ರದೇಶ್. ಕರ್ನೂಲ್ನಲ್ಲಿ ಮಾರುಕಟ್ಟೆಯಲ್ಲಿ ಜಾಸ್ತಿ ರೇಟು ಎಷ್ಟಿದೆ? ಅಜುವಾನ ರೇಟ್ ಎಲ್ಲಿಂದ ಎಲ್ಲಿ ತನಕ ಇದೆ? ನಿನ್ನೆ ಹೈಯೆಸ್ಟು 23 ಆಗ್ಯದ ನೋಡ್ರಿ, 23,000 ಆಗ್ಯದ. ನಮ್ದು 19,000 ಆಗ್ಯದ, ನಮ್ದು 17,000 ನಿನ್ನೆ. ನಿಮ್ಮ 700 ಭಾಳಷ್ಟು ಜನ ಹಾಕ್ಯಾರ ಅಜುವಾನ? ಒಂದು ಕನಿಷ್ಠ ಒಂದು 50 ಮೇಲೆ ಹಾಕ್ಯಾರ. ಯಾಕ್ರಿ ಅಜುವಾನ ಅದು ಒಳ್ಳೆ ಲಾಭ ಅದಂತ ಹಾಕ್ತಾರೆ ಇಲ್ಲಿ ಹೇಗೆ? ಅದು ಲಾಭ ಆಗ ಚಲೋ ಭೂಮಿಗೆ ಲಾಭ ಅದ ಅಂದ್ರೆ ಸ್ವಲ್ಪ ಬಿತ್ತಿದಾಗ ಮಳೆ ಗಿಳೆ ಜಾಸ್ತಿ ಆಗಬಾರ್ದು. ಸ್ವಲ್ಪ ಮಳೆ ಆಗಿ ಸ್ವಲ್ಪ ಹೋಯ್ತು, ನಮ್ದು 2 ಒಂದು 10 ಹೋಯ್ತು, 1.5 4 ಕಂಟೆಲ್ ಆಗ್ಯದ. ಅದಕ್ಕೆ ಏನು ಭಾಳಷ್ಟು ಏನಾದರೂ ಖರ್ಚು ಮಾಡ್ಬೇಕು? ಕಳೆ ಒಂದು ತೆಗಿಬೇಕು, ಕಳೆ ಖರ್ಚು ಅಷ್ಟೇ. ಏನು ಗೊಬ್ಬರ ಗಿಬ್ಬರ ಹಾಕಬೇಕಾಗಿಲ್ಲ. ನಾವು ಭೂಮಿಗೆ ಮೊದಲು ಏನಾಗ್ತೀವಿ ಗೊಬ್ಬರ ಅದೇ ಸರಿ, ಬೇರೆ ರಾಸಾಯನಿಕ ಗೊಬ್ಬರ ಹಾಕಬೇಕಾಗಿಲ್ಲ. ಒಂದು ಸಲ 2 ಔಷಧಿ ಹೊಡಿಬೇಕು, ಒಳಗಿಳೆ ಬರ್ತಿರ್ತಾವೆ ಅಷ್ಟೇ. ಖರ್ಚು ಏನು ಭಾಳ ಇಲ್ಲ ಅದ್ರದ್ದು, ಕಳೆ ಖರ್ಚು ಮಾಡಿ 2,000. ಹೇಗಾದ್ರೆ ಬಿತ್ತನೆ ಅದು ಬೀಜವನ್ನು ಸಾಲಿನಲ್ಲಿ ಬಿತ್ತನೆ ಆಗತ್ತಾ? ಹೇಗೆ ಮಾಡ್ತಾರೆ? ನೀವು ಕೂರಿಗೆ ಕೂಡ ಬಿತ್ತಾರೆ, ಕೂರಿ ಎತ್ತುಗಳು ಕೂರಿ ಕೂಡ ಬಿತ್ತಾರೆ, ಒಬ್ಬನೇ ಬಿತ್ತವನು. ಯಾಕಂದ್ರೆ ಬೀಜ ಭಾಳ ಸಣ್ಣ ಇರತ್ತೆ, ಒಳಗೆ ಹೋತಪ್ಪ ಅದನ್ನು ನಾಟೋದು ಇಲ್ಲ ಇಲ್ಲ. ಅದೇ ಅದು ನಾಟಬೇಕು, ನಾಟಿದ್ರೆ ಪಾರಾಯ್ತು, ನಾಟ್ಲಿದ್ರೆ ಬರ ಹೋಯ್ತು. ಹೇಗೆ ಬಿತ್ತುವಾಗ ಬೀಜ ಅದು ಎಲ್ಲಿಂದ ತಂದ್ರೆ ಅಜುವಾನ ತಾವು? ನಾವು ಇಲ್ಲೇ ಊರಾಗ ಒಬ್ಬರು ಇಟ್ಟಿದ್ರು ಸ್ಟಾಕು, ತೊಗೊಂಡಿವಿ ಇಲ್ಲೇ ರಮೇಶ್ ಅಂದ ಒಬ್ಬಾನ, ಅವ ಕಡೆ ತೊಗೊಂಡಿವಿ 250 250 ಕೆಜಿ. ರಾಶಿ ಮಾಡಿದ್ಮೇಲೆ ಒಳ್ಳೆ ಒಂದು ದಪ್ಪ ಅಂದು ಬೀಜ ಹಿಡ್ಕೊಂಡು ಇಡೋಕ್ಕಾಗಲ್ಲ. ಈಗ ಬರ್ತದೆ ಬರ್ತದೆ, ಹಾಂ ಬರ್ತದೆ. ದಪ್ಪ ಇಟ್ಟರೆ ನಾವು 250 ತನಕ ಮಾರ್ಬೋದು. ನಾವು ನಿನ್ನೆ ಸ್ವಲ್ಪ ತೆಗೆದೇವು, ಒಂದು 20 ತೆಗೆದೀವಿ, ನೋಡ್ಬೇಕಾದ್ರೆ ದಪ್ಪ ದಪ್ಪ ತೆಗಿಬೇಕು ಮತ್ತೆ. ಈಗ ಅಜುವಾನ ನೋಡ್ರಿ, ಈಗ ಮಾರ್ಕೆಟ್ ಇಲ್ಲ ಆದರೂ ಒಳ್ಳೆ ಲಾಭ ಇದೆ ಕರ್ನೂಲ್ಗೆ ಹೋಗೋಕೆ ಮಾರಕ್ಕೆ. ಒಂದೇಳೆ ಅವರು ಅಲ್ಲಿ ತೊಗೊಳ್ಳೋದು ಬಗ್ಗೆ ಮುಂಚೆ ತಿಳಿಸ್ಬೇಕು ಅವ್ರಿಗೆ, ಅಥವಾ ಏನು ಒಂದೇಳೆ ತೊಗೊಳಿಕ್ಕಂದ್ರೆ ಏನು ಮಾಡೋದಂತ? ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಮಾರ್ಕೆಟ್ ಫುಲ್ ಅದ. ಅಜುವಾನ ಮಾರ್ಕೆಟ್ ನಮ್ಮಲ್ಲಿ ಹಿಂಗೆ ಅತ್ತೆ ಹೆಂಗದಲ್ಲಿ, ಅಲ್ಲಿ ಅಜುವಾನ ಮಾರ್ಕೆಟ್ ಫುಲ್ ಅದು. ಟೆಂಡರ್ ಆಗ್ತದೆ ಅಲ್ಲಿ ಕೂಡ, ಟೆಂಡರ್ ತುಂಬ್ತಾರಂತ. ನಿನ್ನೆ ನಮ್ಮ ಹುಡುಗ ಹೋಗಿದ್ದು ಅಲ್ಲಿ ಕರ್ನೂಲಿಗೆ, ಹೋಗಿ ಮಾರ್ಕೊಂಡು ಬಂದ ನಿನ್ನೆ. ಅಜುವಾನ ಅದು ರಾಶಿ ಅದು ಮಾಡೋದು ಹೇಗ್ರಿ? ಸಣ್ಣ ಕಾಳು ಇರ್ತದೆ ತೂರುದು, ಅದರಿಂದ ಹೊಟ್ಟು ಆವು ಇವು ಕೊಯ್ಬೇಕು. ಕೊಯ್ದ ಮೇಲೆ ಅಲ್ಲಲ್ಲಿ ಸಣ್ಣ ಸಣ್ಣ ಕುಪ್ಪೆ ಹಾಕಿ ಅವು ಮಿಷಿನ್ ಬರ್ತಾವೆ, ನಮ್ಮ ತೂರಿ ಕೊಯ್ತಾವಲ್ಲ ಆ ಮಿಷಿನ್ಗೆ ಹಾಕಿದರೆ ಅದು ಕಾಳು ಬರ್ತಾವೆ ಅದ್ರಾಗ. ಅದು ಬಂದ ಮೇಲೆ ಮತ್ತೆ ಜರಡಿ ಇಡಬೇಕು, ನಾವು ಜರಡಿ ಕೊಟ್ಟಾರ ಅವರೇ ಕೊಟ್ಟಾರ ಅಂಗಡಿಯವರು. ಆಮೇಲೆ ಮತ್ತೆ ತೂರ್ಬೇಕು, ಕಡ್ಡೆ ಗಿಡ್ಡೆ ಎಲ್ಲ ಹೊರಗೆ ಹೋಗ್ಬೇಕು. ಅಂದರೆ ತೂರಿದ್ರೆ ಗಾಳಿ ಇರ್ತದೆ, ಸಣ್ಣ ಕಾಳು ಹೋಗ್ಬಿಡುತ್ತೆ ಎಲ್ಲ ಭಾಳ ಹೋಗ್ತದ. ದೊಡ್ಡ ತಾಟ್ಪಲ್ ದೊಡ್ಡದಾಕಿಬೇಕು, ಪೂರ ಧೂಳು ಅಂತೂ ಹೋಗ್ತದೆ. ಆ ಒಟ್ಟು ಕೂಡ ಮಾರಾಟ ಆಗ್ತದೆ, ಆ ಒಟ್ಟು 6 ತೊಗೊಂಡೋಗಿದ್ವಿ, ಒಟ್ಟು 2,000 ಬಂದದ. ಅದ್ರಾಗ ಮತ್ತೆ ಜರಡಿ ಹಿಡಿದು ಅವ್ರು ತೆಗಿತಾರ ಅವ್ರು. ಈ ನೋಡ್ರಿ, ನೀವು 1.5 2 ಇಷ್ಟು ಬಂದದ್ದು, ಮತ್ತೆ ಯಾಕೆ ಮುಂದಿನ ವರ್ಷ ಇನ್ನೂ ಜಾಸ್ತಿ ಮಾಡ್ಬೇಕಂತಿದೆ ನಿಮಗೆ? ಮುಂದಿನ ವರ್ಷ ಮಾಡ್ಬೇಕು ಸರ್, ಮುಂದಿನ ವರ್ಷ ಸ್ವಲ್ಪ ಒಂದು 2-3 ಮಾಡ್ಬೇಕು. ಉಳಿದು ಯಾಕಂದ್ರೆ ಇದಕ್ಕೆ ಎಣ್ಣೆ ಹೊಡೆಯಂಗಿಲ್ಲ, 2 ಎಣ್ಣೆ ಕಸದಷ್ಟು ಖರ್ಚು, ಮತ್ತೇನಿಲ್ಲ. ಕಳೆಯೋ ಖರ್ಚು ಅಷ್ಟೇ, ಮಳೆ ಸ್ವಲ್ಪ ಸರಿಯಾಗಿ ಬರ್ಬೇಕು. ಹೆಚ್ಚು ಮಳೆ ಬಂದರೆ ಸಾಯ್ತದ ಸಣ್ಣಗಿದ್ದಾಗ, ಹಂಗಾಗಿ ಹೋಯ್ತು ನಮ್ದು 1/2. ಅಂದ್ರೆ ನೀರು ನಿಂದಿರಬಾರ್ದು ಅದಕ್ಕೆ? ಹಾಂ, ನೀರು ನಿಂದಿರಬಾರ್ದು, ನೀರು ನಿಂದಿರಬಾರ್ದು. ಮತ್ತೆ ಈಗ ಟೊಮ್ಯಾಟೋದು ಹಾಕ್ತಂತೀರಿ, ಹೇಗೆ ಅನಿಸ್ತದೆ ನಿಮ್ಗೆ ಟೊಮ್ಯಾಟೋ ಲಾಭ ಅಂತ ಅನ್ಸುತ್ತೆ? ಟೊಮ್ಯಾಟೊ ಚೆನ್ನಾಗಿ ಬರ್ತದೆ ನಮ್ಮಲ್ಲ, ಆದ್ರೆ ರೇಟ್ ಇರ್ಬೇಕು. ಹೇಗೆ ರೇಟ್ ಸಿಗಾಗತ್ತೆ ನಿಮ್ಗೆ ರೇಟ್? ಈಗ ನೋಡ್ರಿ, ಈಗ ಸದ್ಯ ಹಾಕಿವೆ 200, ಈಗ ನಿನ್ನೆ ಮಾರ್ಕೆಟ್ ನಾ 270 ಆಗ್ಯದ, 20 270 ಆಗ್ಯದ, ಒಂದು 4,000 ಚಿಲ್ಲರೆ ಬಂದವ. ಅಂದ್ರೆ ಒಳ್ಳೆ ಒಂದು ಲಾಭ ಆಗ್ಬೇಕಾಗಿತ್ತು ಅಂತಂದ್ರೆ ನಿಮಗೆ ರೈತರಿಗೆ ಮಹಿಮೆ ಆಗಬಾರ್ದು, ಲಾಸ್ ಆಗಬಾರ್ದು ಅಂದ್ರೆ ಟೊಮ್ಯಾಟೋಗೆ ಕನಿಷ್ಠ ಎಷ್ಟು ದರ ಇದ್ರೆ ಒಳ್ಳೇದು ಅಂದ್ರೆ ಒಂದು ಕ್ಯಾನಿಗೆ? ಟೊಮ್ಯಾಟೋ ಬೆಳೆದ್ರೆ 200 ಮೇಲೆ 250 300 ದಾಣ ಇದ್ರೆ ಪರವಾಗಿಲ್ಲ, 300 ದಾಣ ಇದ್ರೆ ನಾವು ಚೆನ್ನಾಗಿ ಗೊಬ್ಬರ ಹಾಕಿ ಒಂದು ಎಕರೆಗೆ ಚಲೋ ಗೊಬ್ಬರ ಹಾಕ್ಬೇಕು, ತಿಪ್ಪೆ ಗೊಬ್ಬರ ಹಾಕಿ ಬರ್ತದೆ, ಚೆನ್ನಾಗಿ ಬರ್ತದೆ. 300 ಇರ್ಬೇಕು ಕನಿಷ್ಠ, 300 ಇದ್ರೆ ಪರವಾಗಿಲ್ಲ. ಈಗ ನೋಡ್ರಿ, 20 ತೋಟ ಇದೆ ನಿಮ್ದು, ತಾವು ನಿವೃತ್ತಿಯನ್ನ ಹೊಂದಿದ ಮೇಲೆ ಎಲ್ಲ ಬಾಡಿಗೆ ಹೆಚ್ಚು ಮಾಡಿಸ್ತಾ ಇದ್ದೀರಿ, ಹೇಗೆ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗೋದು ನಿಮಗೆ ಈ ವಯಸ್ಸಿನಲ್ಲಿ? ಏನು ಕಷ್ಟ ಅನ್ಸೋದಿಲ್ಲ? ನಮ್ಮ ಮಗ ಇದ್ದಾನೆ ಒಬ್ಬನು, ಅವನ ಜೊತೆಗೆ ನಾನು ಇರ್ತೀನಿ, ಸ್ವಲ್ಪ ಕೆಲಸ ಮಾಡ್ತೀನಿ ನಾನು ಕೂಡ. ಸ್ವಲ್ಪ ಕುರಿ ಸಾಕಾಣಿಕೆ ಮಾಡೀವಿ. ಏನು ಕುರಿ ಅಂದರೆ ಎಷ್ಟು ಮಾಡಿರಿ? ಟಗರ 30 ಅವ, 30 ಒಂದು ಶೆಡ್ ಹೊಡೆದೀವಿ, 30 ಒಂದು ಆಕಳ ಅದ, ಕೃಷಿ ಹೊಂಡ ಮಾಡೀವಿ, ಸ್ವಲ್ಪ ಇನ್ನೂ ಸ್ವಲ್ಪ ಕೃಷಿ ಹೊಂಡ ಮಾಡಿ ಮೀನು ಸಾಕಾಣಿಕೆ ಮಾಡ್ಬೇಕಂದು ಐತೆ ಪ್ಲ್ಯಾನ್ ಮುಂದೆ. ಒಂಥರ ಸಮಗ್ರವಾಗಿ ಮಾಡ್ಬೇಕಂದ್ರೆ ಸಮಗ್ರ ಕೃಷಿ ಮಾಡ್ಬೇಕಂದ್ರೆ ಮಾಡೀವಿ. ಈಗ ನೋಡಿ, ಟಗರ ಮರಿ ಸಾಕಾಣಿಕೆ ಇದು ಎಷ್ಟು ವರ್ಷದ ಮಾಡಿ ನೀವು? ನಾವೀಗ 1 ಮೇಲೆ ಆಯ್ತು ರೀ, 1 ಮೇಲೆ ಆಯ್ತು. ಅಂದ್ರೆ ಈಗ ಒಂದು ಬ್ಯಾಚ್ ಮಾರಾಟ ಮಾಡಿರಿ? ಒಂದು ಬ್ಯಾಚ್ ಮಾಡಿದೀವಿ. ಹೇಗೆ ಅನಿಸ್ತದೆ ನಿಮಗೆ, ಹೇಗೆ ಅನಿಸ್ತದೆ? ಅದು ಚೆನ್ನಾಗಾದ್ರೆ ಸ್ವಲ್ಪ ಚೆನ್ನಾಗಿ ಅದು ನೋಡ್ಬೇಕಷ್ಟೇ, ಅದನ್ನು ಸರಿಯಾಗಿ ಒಟ್ಟು ಗಿಟ್ಟು ಸರಿಯಾಗಿ ಸ್ಟಾಕ್ ಮಾಡಿ ಮೇಯಿಸ್ಬೇಕು. ಸರಿಯಾಗಿ ಬರೀ ಹಸು ಇಲ್ಲ ಮೇಯಿಸ್ಬಾರ್ದು, ಚಲೋ ಒಟ್ಟು ಶೇಂಗಾ ಒಟ್ಟು ಯಾವುದನ್ನ ಒಟ್ಟಿರ್ಬೇಕು, ಒಟ್ಟು ಕಾಳು ಕಡಿ ಸ್ವಲ್ಪ ಸಜ್ಜೆ ಮೆಕ್ಕೆಜೋಳ ಇಂಥವೆಲ್ಲ ಹಾಕ್ಬೇಕು, ಚಲೋ ತಯಾರಾಗ್ತಾವೆ. ಈಗ ನಮ್ಮ ಸುದ್ದಿ ಎಷ್ಟು ತಿಂಗಳದ್ದು ತರ್ತೀರಿ, ಎಷ್ಟು ತಿಂಗಳಾದ್ಮೇಲೆ ಮಾರ್ತೀರಿ ನೀವು? ಅವು ಶಾಪೂರ್ ಸಂತೆಗೆ ತಗೊಂಡಿದ್ದೀವಿ ಒಂದು 20, ಅವು 5,000 ಒಂದು ತಗೊಂಡಿದ್ದೀವಿ. ಈಗ ಅದು 3 ಮಾಡಿರ್ಬೇಕು ಅವಾಗ, 3 ಅಥವಾ 4. ಈಗ ನಾವು ಮಾಡಾಕತ್ತೀವಿ, ಇನ್ನು ಅದಕ್ಕೆ ಸರಿಯಾಗಿ ಕಾಳು ಕಡೆ ಹಾಕಿಲ್ಲ ನಾವು. ಕಾಳು ಕಡೆ ಹಾಕಿದರೆ ತಯಾರಾಗ್ತಾವೆ ಅಭ್ಯಾಸ, ಇನ್ನೊಂದು 2 ನೇಸ್ಬೇಕು. ಆತವ ಒಂದು ಟಗರಕ್ಕೆ 2,000 ಬರ್ತದೆ, 2.5 ಬರ್ತದೆ. ಏನು ಶೆಡ್ ಅದು ಮಾಡಿಸಿರಿ? ಶೆಡ್ ನಾವೇ ಸ್ವಂತ ಖರ್ಚು ಮಾಡಿ 1,00,000 ಖರ್ಚು ಮಾಡಿ ಶೆಡ್ ಹಾಕಿವಿ. ಶೆಡ್ಡಲ್ಲಿ ಎಷ್ಟು ಮರಿ ಸಾಕಾಣಿಕೆ ಮಾಡ್ಬೋದು ನೀವು? ಒಂದು 50 ಮಾಡ್ಬೋದು, ಅಂದರೆ ನೆಲದ ಮೇಲೆ ಮಾಡೀವಿ ನಾವು, ಮೇಲೆ ಇದು ಮಾಡಿ ಇದು ಮಾಡಿಲ್ಲ. ಯಾವ್ದು ಮೇಲೆ ಶೆಡ್ ಎತ್ತರ ಮಾಡ್ತಾರಲ್ಲ ಅದು ಮಾಡಿಲ್ಲ ನಾವು, ನೆಲದ ಮೇಲೆ ಮಾಡೀವಿ. ಮತ್ತು ಜೊತೆಗೆ ಆಕಳ ಎಮ್ಮೆದು ಸಾಕಾಣಿಕೆ ಇದೆ ಮುಂದೆ? ಅದ ಒಂದು ಎಮ್ಮೆನ ತೊಗೊಬೇಕಂದು ಐತೆ, ಭೂಮಿ ಬೇಕಾದಷ್ಟು ಐತೆ. ಸ್ವಲ್ಪ ಕೆಲಸ ಮಾಡೋರಂದೇ ಬೇಕು ನಮ್ಗೆ ಅಷ್ಟೇ, ಕೆಲಸ ಮಾಡೋಕೆ ಜನ ಬೇಕು. ಎಮ್ಮೆ ಆಕಳ ಮಾಡಿ ಹಾಲು ಮಾರಾಟ ಮಾಡ್ಕೋಬಹುದು, ಜೊತೆಗೆ ಮೀನು ಸಾಕಾಣಿಕೆ ಕೃಷಿ ಹೊಂಡನು ಮಾಡಿವಂತಂದ್ರೆ ಕೃಷಿ ಹೊಂಡ ಒಂದು 100x100 ಅದ ರೀ, 100x100. ಕೃಷಿ ಹೊಂಡಕ್ಕೆ ಎಷ್ಟು ಖರ್ಚು ಮಾಡಿದ್ರೆ ಅವಾಗ? ಯಾವಾಗ 2 ಲಕ್ಷ ಖರ್ಚು ಮಾಡಿದೀವಿ, 1 ಲಕ್ಷ ಗೌರ್ಮೆಂಟ್ ಕೊಟ್ಟು ಅಗ್ರಿಕಲ್ಚರ್ ಆಫೀಸ್ನಿಂದ, ಕೃಷಿ ಇಲಾಖೆಯಿಂದ 1 ಲಕ್ಷ ಬಂತು ರೀ, ಕೃಷಿ ಇಲಾಖೆಯಿಂದ 1 ಲಕ್ಷ ಬಂತು, ನಾವು 1 ಲಕ್ಷ ಖರ್ಚು ಮಾಡಿವಿ. ಹೇಗೆ ಅದು ಕೃಷಿ ಹೊಂಡದ ಬಳಕೆ ನೀರು ಅದು ನಿಲ್ತದ ಅದ್ರಾಗೀಗ? ನೀರು ಬರ್ತದೆ, ಸ್ವಲ್ಪ ಗೆಲೆ ಅದು ಆಳದಾಗ ಮಾಡಿವಿ ನಾವು. ನಮ್ಮ ಬೋರ್ವೆಲ್ ನೀರು ಅದಕ್ಕೆ ಬಿಡ್ತೀವಿ ಮತ್ತೆ, ಹಾಂ ನಮ್ಮ ಬೋರ್ವೆಲ್ ನೀರು ಬಿಡ್ತೀವಿ, ಮಳೆ ನೀರು ಬಿಡ್ತೀವಿ.